ಸೊ ಈ ಸಮಯದಲ್ಲಿ ನೀವು ಸಾಧ್ಯವಾದರೆ ಈ ತತ್ತಿಗಳನ್ನು ಎಲ್ಲೆಲ್ಲಿ ಕಾಣ್ತವೆ ಅಲ್ಲಿ ನೀವು ಅದನ್ನ ಎಲೆಗಳನ್ನು ಹರಿದ್ಬಿಟ್ಟು ತತ್ತಿ ಸಮೇತ ನಾಶಪಡಿಸಬೇಕು. ಅಥವಾ ಇದು ಸಾಧ್ಯವಾಗದ ಪಕ್ಷದಲ್ಲಿ ಯಾವುದಾದರೂ ಈ ತತ್ತಿ ನಾಶಕ ಕೀಟನಾಶಕಗಳಾದಂತಹ ಈ ಕ್ವಿನಾಲ್ ಪಾಸ್ ಇರ್ಬೋದು ಅಥವಾ ಪ್ರಪನ ಪಾಸ್ ಇರ್ಬೋದು, ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ ಸಿಂಪಡಣೆ ಮಾಡೋದ್ರಿಂದ ಇದೆಲ್ಲ ತತ್ತಿಗಳನ್ನು ನೀವು ನಾಶಪಡಿಸ್ಬೋದು. ತತ್ತಿಯಿಂದ ಹೊರಬಂದಂತಹ ಮರಿಹುಳುಗಳು ಕ್ರಮೇಣವಾಗಿ ಎಲೆಗಳ ಮೇಲೆ ಈ ಪತ್ರ ಹರಿತನ್ನು ಟೇಪ್ ಮಾಡಿ ಕೆರೆದು ತಿನ್ನೋದ್ರಿಂದ ನೀವು ಬಿಳಿ ಬಣ್ಣದ ಮಚ್ಚೆಗಳನ್ನು ನೋಡ್ಬೋದು. ನಂತರ ಇವು ಮರಿಹುಳುಗಳು ದೊಡ್ಡದಾದ ನಂತರ ನೇರವಾಗಿ ಇವು ಎಲೆಗಳನ್ನು ತಿನ್ನೋದ್ರಿಂದ ನೀವು ಬೈಸ್ಪೆಕ್ಟ್ಯಾಕ್ಯುಲರ್ ಹೋಲ್ಸ್ ಅಂತ ಏನಂತೀವಿ ಸಿಂಪ್ಟಮ್ಸ್ ಆತರ ಒಂದು ಲಕ್ಷಣಗಳನ್ನು ನೀವು ಕಾಣ್ಬೋದು. ಮರಿಹುಳು ಹಂತದಲ್ಲಿ ಇದನ್ನು ನಾಶಪಡಿಸಲಿಕ್ಕೆ ಇದನ್ನು ಸ್ಪಿನೋಸೈಡ್ ಅಂತ ಏನಂತೀವಿ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ಸಿಂಪಡಣೆ ಮಾಡಬೇಕು. ಅಥವಾ ಕ್ಲೋರೋಪೆರಿ ಪಾಸ್ ಇದನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ ಸಿಂಪಡಣೆ ಮಾಡಬೇಕು. ಮತ್ತು ಇಲ್ಲಿ ರೈತರು ಇನ್ನೊಂದೇನು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ ಈ ಹುಳದ ಬಾಧೆ ಪ್ರತಿ ವರ್ಷ ಕಂಡು ಬರ್ತಾ ಇದ್ದಲ್ಲಿ ಸೊ ನೀವು ಮಾಗಿ ಉಳಿಮೆ ಇದು ಕೂಡ ತುಂಬ ಒಂದು ಪೊಡಪ್ಟ್ರ ಎಲೆ ತಿನ್ನುವ ಕೀಟೆಯನ್ನು ನಿರ್ವಹಣೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಯಾಕಂದರೆ ನೀವು ಮಾಗಿ ಉಳಿಮೆ ಮಾಡೋದ್ರಿಂದ ಈ ಹುಳದ ಕೋಶಾವಸ್ಥೆ ಮಣ್ಣಿನಲ್ಲಿ ಇರೋದ್ರಿಂದ ಇವೆಲ್ಲವೂ ಮಾಗಿ ಉಳಿಮೆ ಮಾಡಿದ ತಕ್ಷಣ ಮೇಲ್ಗಡೆ ಬಂದುಬಿಟ್ಟು ಸೂರ್ಯನ ಬಿಸಿಲಿನ ಶಾಖಕ್ಕೆ ಎಲ್ಲ ಸತ್ತೋಗ್ಬಿಡ್ತವೆ. ನಂತರ ನೀವು 25-30 ಸಾಲಿಗೆ ಒಂದು ಹೊಲದ ಸುತ್ತಲೂ ಒಂದು ಸಾಲು ನೀವು ಔಡಲನ್ನು ಬೆಳೆದ್ರಿಂದ ಗಣನೀಯ ಪ್ರಮಾಣದಲ್ಲಿ ಇದರ ಬಾಧೆಯನ್ನು ನೀವು ಶೇಂಗಾದಲ್ಲಿ ನಿಯಂತ್ರಣದಲ್ಲಿ ಇಡ್ಬೋದು. ಸೊ ನಂತರ ಶೇಂಗಾದಲ್ಲಿ ಪ್ರಮುಖವಾಗಿ ಬರತಕ್ಕಂಥ ರಸ ಹೀರುವ ಕೀಟಗಳು ಅಂದರೆ ಒಂದು ಜಿಗಿ ಹುಳು ಮತ್ತು ಇನ್ನೊಂದು ಥ್ರಿಪ್ಸ್ ನುಸಿ ಅಂತ. ಸೊ ಈ ಜಿಗಿ ಹುಳುಗಳು ಎಲೆಗಳ ಮೇಲ್ಭಾಗದಲ್ಲಿ ತತ್ತಿ ಇಟ್ಬಿಟ್ಟು ಮತ್ತು ಹೊರಬರ್ತಕ್ಕಂಥ ಪ್ರೌಢ ಅಂತ ಮತ್ತು ಅಪ್ಸರೆ ಕೀಟಗಳು ರಸವನ್ನು ಹೀರೋದ್ರಿಂದ ನೀವು ಬಿಳಿ ಬಣ್ಣದ ಮಚ್ಚೆಯನ್ನು ನೋಡ್ಬೋದು. ನಂತರ ಇವು ಕ್ರಮೇಣ ಸತತವಾಗಿ ರಸವನ್ನು ಹೀರೋದ್ರಿಂದ ಎಲೆಗಳು ಮುದುಡಿಕೊಂಡ್ಬಿಡ್ತವೆ, ಎಲೆಗಳು ಮುದುಡಿ ಬೆಳವಣಿಗೆ ಕುಂಠಿತವಾಗ್ತದೆ. ಸೊ ನಂತರ ಥ್ರಿಪ್ಸ್ ನುಸಿ ಕೂಡ ಇದು ಕೂಡ ಸುಮಾರು ಬೆಳೆ 1-1.5 ತಿಂಗಳಿದ್ದಾಗ ಇದರ ಬಾಧೆ ಕಂಡು ಬರ್ತದೆ. ಸೊ ಈ ಥ್ರಿಪ್ಸ್ ಇವು ಕೂಡ ಈ ಪ್ರೌಢ ಮತ್ತು ಅಪ್ಸರೆ ಹಂತದ ಕಂದು ಬಣ್ಣದ ಈ ಥ್ರಿಪ್ಸ್ ನುಸಿಗಳು ಎಲೆಯ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಮತ್ತೆ ಕುಡಿ ಮೇಲ್ಭಾಗದಲ್ಲಿ ರಸವನ್ನು ಹೀರೋದ್ರಿಂದ ನೀವು ಮೇಲ್ಮುಟ್ರು ಅಂದರೆ ಎಲೆಗಳು ಮೇಲ್ಭಾಗಕ್ಕೆ ತಿರುಗಿ ಮುಟ್ರು ಮೂಡಿಕೊಂಡ್ಬಿಡ್ತವೆ. ಮೂಡಿ ಇದರ ಬಾಧೆ ಏನಾದ್ರು ಬೆಳೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರು ಕಾಣಿಸ್ಕೊಂಡ್ರೆ ಗಣನೀಯ ಪ್ರಮಾಣದಲ್ಲಿ ನೀವು ಇದರ ಬೆಳವಣಿಗೆಯನ್ನು ಕುಂಠಿತ ಮಾಡ್ತದೆ. ಮತ್ತು ಎಲೆಗಳ ಮೇಲ್ಭಾಗದಲ್ಲಿ ಕಂದು ಬಣ್ಣದ ಚಿಕ್ಕೆಗಳನ್ನು ಕೂಡ ನೋಡ್ಬೇಕು ಮತ್ತು ಹಳದಿ ಬಣ್ಣದ ಚಿಕ್ಕೆಗಳು ಮತ್ತು ಮೇಲ್ಭಾಗಕ್ಕೆ ಮುರುಳಿದ ಚಿಕ್ಕೆ ಆಕಾರದ ಈ ಲಕ್ಷಣಗಳನ್ನು ನೀವು ಸಾಮಾನ್ಯವಾಗಿ ಕಾಣ್ಬೋದು. ಸೊ ಈ ಜಿಗಿ ಹುಳುಗಳು ಮತ್ತು ಈ ಥ್ರಿಪ್ಸ್ ನುಸಿ ಬಾಧೆ ಕಂಡು ಬಂದಲ್ಲಿ ನೀವು ಸೊ ಮೊದಲನೇ ಹಂತದಲ್ಲಿ ಬೇವುಜನ್ಯ ಕೀಟನಾಶಕ ಆದಂಥ ಮೇದಿ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ ಅಥವಾ ಯಾವುದಾದ್ರೂ ಈ ಹೊಸ ಗುಂಪಿನ ಕೀಟನಾಶಕಗಳಾದಂಥ ಇಮಿಡಾಕ್ಲೋಪಿಡ್ ಪ್ರತಿ ಲೀಟರ್ ನೀರಿಗೆ 0.3-0.5 ಮಿಲಿಲೀಟರ್ನಷ್ಟು ಹೀಗೆ ಹಾಕಿ ಸಿಂಪಡಣೆ ಮಾಡಬೇಕು. ಅಥವಾ ಥೈಮೆಥಾಕ್ಸಾಮ್ ಇರ್ಬೋದು ಅಥವಾ ಅಸ್ಟಾಂಪ್ರಿಡ್ ಇರ್ಬೋದು ಇವೆರಡು ಕೀಟನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಂನಂತೆ ಸಿಂಪಡಣೆ ಮಾಡೋದ್ರಿಂದ ನೀವು ಈ ರಸ ಹೀರುವ ಬಾಧೆಗಳನ್ನು ನೀವು ನಿಯಂತ್ರಣದಲ್ಲಿ ಇಡ್ಬೋದು. ಸೊ ಇದಲ್ಲದೇ ನೀವು ಈ ಥ್ರಿಪ್ಸ್ ಮತ್ತು ಜಿಗಿ ಹುಳುಗಳು ಹೊಲದಲ್ಲಿ ನೋಡಿದ ತಕ್ಷಣವೇ ಮೊದಲೇ ಮಾಡಬೇಕಾಗಿರೋ ಕೆಲಸ ಅಂತಂದರೆ ಈ ಅಂಟಿನ ಬಲೆಗಳನ್ನು ನೀವು ನಿಲ್ಲಿಸಬೇಕು. ಇದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ 7795576914ಕ್ಕೆ ಸಂಪರ್ಕಿಸ್ಬೋದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇನ್ನು ಮುಂದೆ ಕೇಳಿ, ರೈತ ಉತ್ಪಾದಕ ಸಂಸ್ಥೆಗಳಿಂದಾಗುವ ಅನುಕೂಲಗಳು ಹಾಗೂ ಅವುಗಳ ರಚನೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ NR ಆಕಾಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಅಮೃತ ರೈತ ಉತ್ಪಾದಕ ಸಂಸ್ಥೆಯ ಜಿಲ್ಲಾ ಯೋಜನಾ ಸಂಯೋಜಕರಾದ ಎನ್ ಆರ್ ಆಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ರೈತ ಉತ್ಪಾದಕ ಸಂಸ್ಥೆಗಳು ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ವಿಷಯನ ತಿಳಿಸ್ಕೊಡ್ತಾರೆ. ಆಕಾಶ್ ಅವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಆಕಾಶ್ ಅವರೇ, ನಾವು ಸಾಕಷ್ಟು ರೈತ ಉತ್ಪಾದಕ ಸಂಸ್ಥೆಗಳು ನೋಡ್ತಾ ಇರ್ತೇವೆ, ಸಹಕಾರ ಸಂಘಗಳಾಗಿರ್ಬೋದು, ರೈತ ಉತ್ಪಾದಕ ಸಂಸ್ಥೆಗಳಾಗಿರ್ಬೋದು, ಇವಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಿಮ್ಮ ಈ ಒಂದು ರೈತ ಉತ್ಪಾದಕ ಸಂಸ್ಥೆ ಯಾವ ರೀತಿ ರಚನೆ ಆಯಿತು, ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ರೈತರಿಗೆ ಅಂತ ಹೇಳ್ತಾರೆ? ಇವಾಗ ನೀವು ಹೇಳ್ದಂಗೆ ಸಾಕಷ್ಟು ಸಂಸ್ಥೆಗಳು ಇದ್ದಾವೆ, ಅದರಲ್ಲಿ ಉತ್ಪಾದಕ ಸಂಸ್ಥೆಗಳಿದ್ದಾವೆ, ಸಹಕಾರಿ ಸಂಸ್ಥೆಗಳಿದ್ದಾವೆ, ಇನ್ನಿತರ ಕೋಆಪರೇಟಿವ್ಸ್ ಎಲ್ಲ ಥರ ಸಂಸ್ಥೆಗಳನ್ನು ಇವತ್ತು ನಾವು ಕಾಣ್ಬೋದು. ಅದೇ ಈಗ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಬಂದಾಗ ಇವು ರೈತ ಉತ್ಪಾದಕ ಅಂತ ಅದ್ರ ಹೆಸರಲ್ಲೇ ಇದೆ. ಅಂದರೆ ರೈತರು ಯಾರು ಉತ್ಪಾದನೆಯನ್ನು ಮಾಡ್ತಾರೋ ಅಂತಹ ರೈತರೇ ಸೇರಿ ಮಾಡುವಂಥ ಒಂದು ಕಂಪನಿ. ಇವಾಗ ಈ ರೈತ ಉತ್ಪಾದಕ ಸಂಸ್ಥೆ ಅನ್ನೋದಕ್ಕಿಂತ ರೈತ ಉತ್ಪಾದಕ ಕಂಪನಿಗಳು ಅಂತ ಆಗಿದೆ ಇದು. ಈಗ ರೈತ ಉತ್ಪಾದಕ ಕಂಪನಿಗಳು ಅಂತ ಹೇಳ್ತೀವಿ ಇವನ್ನ. ಇವು ಕಂಪನಿ ಆ್ಯಕ್ಟ್ ಅಂಡರಲ್ಲಿ, ಇಂಡಿಯಾದ ಏನು ಕಂಪನಿ ಆ್ಯಕ್ಟ್ ಬರುತ್ತೆ 2013, ಆ ಒಂದು ಆ್ಯಕ್ಟ್ ಅಂಡರಲ್ಲಿ ಇವು ರಿಜಿಸ್ಟ್ರೇಷನ್ ಆಗ್ತವೆ ಕಂಪನಿಗಳು. ಸೊ ಇವತ್ತು ನಾವು ರೈತ ಉತ್ಪಾದಕ ಸಂಸ್ಥೆಗಳದ ರಚನೆ ಆಗಿರ್ಬೋದು, ಅದರ ಆಡಳಿತ ಮಂಡಳಿ ಆಗಿರ್ಬೋದು, ಮತ್ತು ಅದರ ಕಾರ್ಯಚಟುವಟಿಕೆ, ಅದು ಹೇಗೆ ರೈತರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ಇವತ್ತು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಸೊ ಈಗ ಮೊದಲನೇದಾಗಿ ನಾವು ಈ ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೆ ಏನಪ್ಪ ಅಂತಂದ್ರೆ, ಇದು ರೈತರೇ ಒಗ್ಗೂಡಿ 4-6 ಹಳ್ಳಿಗಳಾಗಿರ್ಬೋದು ಅಥವಾ 16 ಹಳ್ಳಿಗಳಲ್ಲಿರುವಂತಹ ರೈತರು ಸೇರಿಕೊಂಡು ಈ ಒಂದು ಕಂಪನಿಯನ್ನು ಕಟ್ತಾರೆ. ಅವೇ ರೈತ ಉತ್ಪಾದಕ ಸಂಸ್ಥೆಗಳು. ಇಲ್ಲಿ ರೈತರೇ ಮಾಲೀಕರು, ರೈತರೇ ಆ ಕಂಪನಿಯ ವಾರಸುದಾರರಾಗಿರ್ತಾರೆ, ಅವರೇ ಆ ಕಂಪನಿಯಿಂದ ಅನುಕೂಲಗಳನ್ನು ಪಡ್ಕೊಳ್ತಾರೆ. ಇದು ರೈತರದ್ದೇ ಕಂಪನಿ, ಇಲ್ಲಿ ಯಾವುದೇ ಥರದ ಬೇರೆ ಯಾರು ಮಧ್ಯವರ್ತಿಗಳಾಗಲಿ ಯಾರೂ ಇರಲ್ಲ. ಈ ಇಡೀ ಕಂಪನಿಗೆ ಆ ಏನು ಎಷ್ಟು ಜನ ಷೇರುದಾರರಿರ್ತಾರೆ ಅವರೇ ಆ ಕಂಪನಿಯ ಮಾಲೀಕರಿದ್ದಂಗೆ. ಆದರೆ ಆ ಕಂಪನಿಯನ್ನು ನಡೆಸೋಕ್ಕೋಸ್ಕರ ಒಂದು ಆಡಳಿತ ಮಂಡಳಿ ಅಂತ ಇರುತ್ತೆ. ಮೊದಲನೇದಾಗಿ ಈ ಕಂಪನಿ ಹೇಗೆ ರಚನೆ ಆಗುತ್ತಪ್ಪ ಅಂತಂದರೆ, ಮೊದಲನೇದಾಗಿ ಯಾವ ರೈತರಿಗೆ ಒಂದು ಉತ್ಪಾದನೆಯಲ್ಲಿ ಇಂಟ್ರೆಸ್ಟೆಡ್ ಗ್ರೂಪ್ ಅಂದರೆ ಫಾರ್ಮರ್ ಇಂಟ್ರೆಸ್ಟೆಡ್ ಗ್ರೂಪ್ ಅಂತ ಕರಿತೀವಿ, ಅಂದರೆ ಅಂಥ ಗುಂಪುಗಳನ್ನು ಮಾಡ್ಕೋತಾ ಹೋಗ್ತೀವಿ. ಮೊದಲನೇದಾಗಿ ಒಂದೊಂದು ಗುಂಪಲ್ಲಿ 10-20 ಜನ ಇರೋಂತಹ ಗುಂಪುಗಳನ್ನು ರಚನೆ ಮಾಡ್ಕೊತಾ ಹೋಗ್ತೀವಿ. ಆಮೇಲೆ ಅವರು ಏನು ಉತ್ಪಾದನೆಯನ್ನು ಮಾಡ್ತಾರೆ, ಇನ್ನು ಒಂದೊಂದು ಗುಂಪು ಒಂದೊಂದು ಥರದ ಉತ್ಪಾದನೆಗಳನ್ನು ಮಾಡ್ತಾ ಇರುತ್ತೆ. ಆ ಥರದ ಗುಂಪುಗಳನ್ನು ರಚನೆ ಮಾಡಿಕೊಂಡು ಹತ್ತತ್ರ ಒಂದು 50 ಗುಂಪುಗಳನ್ನು ರಚನೆ ಮಾಡಿದ್ರೆ ಅಲ್ಲಿಗೆ 1,000 ಜನ ಆಗುತ್ತೆ. 1,000 ಜನ ಆದರೆ ಆ ರೈತ ಒಂದು ಇಂಟ್ರೆಸ್ಟೆಡ್ ಗ್ರೂಪ್ ಎಂದಿರುತ್ತೆ. ಆ ಗ್ರೂಪ್ಗಳಿಂದ ನಾವು ಒಬ್ಬೊಬ್ಬರನ್ನು ನಾಯಕರನ್ನು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿ ಇದು ಸೇಮ್ ಏನು ನಮ್ಮ ಇವಾಗ ಎಲೆಕ್ಷನ್ ನಡೆಯುತ್ತಲ್ಲ ಅದೇ ಥರನೇ ಅಲ್ಲಿಂದ ಬೋರ್ಡ್ ಆಫ್ ಮೆಂಬರ್ಸ್ನ ಆಯ್ಕೆ ಮಾಡುವಂಥ ಒಂದು ಇದು ಇದರಲ್ಲಿ ಇರುತ್ತೆ. ಸೊ ಅಲ್ಲಿಂದ ಅದೇ 1,000 ಜನ ಸೇರಿಬಿಟ್ಟು ಆ ಬೋರ್ಡ್ ಆಫ್ ಮೆಂಬರ್ಸ್ ಆ ಒಂದು ಕಂಪನಿಯನ್ನು ನಡೆಸ್ಕೊಂಡು ಹೋಗೋಕ್ಕೆ ಬೋರ್ಡ್ ಆಫ್ ಮೆಂಬರ್ಸ್ನ ಆಯ್ಕೆ ಮಾಡ್ತಿರುತ್ತೆ. ಈ ಬೋರ್ಡ್ ಆಫ್ ಮೆಂಬರ್ಸಲ್ಲಿ ಏನಪ್ಪ ಇದೆ ಅಂತಂದರೆ, ಆಡಳಿತ ಮಂಡಳಿಯಲ್ಲಿ ಮಿನಿಮಮ್ ಅಂದರೆ ಕನಿಷ್ಠ 5 ಜನರ ಆಡಳಿತ ಮಂಡಳಿ ಬೇಕು, ಗರಿಷ್ಠ ಅಂದರೆ 15 ಜನರ ಆಡಳಿತ ಮಂಡಳಿ ಇರೋಕ್ಕೆ ಕಂಪನಿ ಆ್ಯಕ್ಟಲ್ಲಿ ಅವಕಾಶ ಇರುತ್ತೆ. ಸೊ ಇಷ್ಟು ಜನನ ಎಲೆಕ್ಷನ್ ಮುಖಾಂತರ ಅವ್ರನ್ನ ಆರಿಸ್ಬೋದು, ಅಥವಾ ಅನಾನಿಮಸ್ ಆಗಿ ನಮ್ಮ ಪ್ರತಿನಿಧಿ ಅಂತೇಳಿ ಯಾರಾದ್ರೂ ಇವ್ರನ್ನ ಗುರುತಿಸಿದ್ರೆ ಅವರು ಅಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರಾಗೋದಕ್ಕೆ ಅರ್ಹರಿರ್ತಾರೆ. ಸೊ ಈ ಥರ ಆಡಳಿತ ಮಂಡಳಿ ಇರ್ತದೆ. ಏನಪ್ಪ ಈ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ಬಹು ಮುಖ್ಯ. ಆಡಳಿತ ಮಂಡಳಿ ಏನು ಮಾಡುತ್ತೆ, ಆಡಳಿತ ಮಂಡಳಿಯ ಕೆಲಸ ಏನಪ್ಪ ಅಂತಂದರೆ, ಆಡಳಿತ ಮಂಡಳಿ ಈ ರೈತ ಉತ್ಪಾದಕ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು ಆಡಳಿತ ಮಂಡಳಿಯ ಒಂದು ಕೆಲಸ ಆಗಿರುತ್ತೆ. ಇದರಲ್ಲಿ ಅಧ್ಯಕ್ಷರು ಅಂತ ಒಬ್ಬರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಮತ್ತು ಇನ್ನುಳಿದಂತೆ ನಿರ್ದೇಶಕ ಮಂಡಳಿ ಇರ್ತದೆ. ಸೊ ಇದರಲ್ಲಿ ಈ ಆಡಳಿತ ಮಂಡಳಿ ಏನೇ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಏನಾದರೂ ಡಿಸಿಷನ್ಸ್ ತಗೋಬೇಕು, ಮತ್ತೊಂದು ಏನಾದರೂ ಮಾಡಬೇಕು, ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಬೇಕು, ರೈತರಿಗೆ ಉಪಯೋಗ ಆಗೋಂಥ ಏನೇ ಒಂದು ಇದಿದ್ರೂ ಸಹ ಈ ಆಡಳಿತ ಮಂಡಳಿ ನಿರ್ಧಾರ ತಗೊಂಡು ಅದನ್ನು ಕಂಡೋಗಿ ರೈತರ ಮುಂದೆ ಅನುಮೋದನೆ ಮಾಡ್ತಾರೆ. ಆ ಅನುಮೋದನೆ ಆದ ನಂತರ ಡಿಸಿಷನ್ ತಗೊಂಡು ಬೇರೆ ಯೋಜನೆಗಳನ್ನ ರೂಪಿಸಾಗಿದ್ವು ಇನ್ನಿತರದಾಗಿದ್ವು ಇದೆಲ್ಲವನ್ನು ಮಾಡಬೇಕಾಗುತ್ತೆ. ಸೊ ಈ ಆಡಳಿತ ಮಂಡಳಿಗೆ ಇಷ್ಟಲ್ಲೇ ಅಲ್ಲದೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಏನು ಒಂದು ರೈತ ಉತ್ಪಾದಕ ಸಂಸ್ಥೆ ಚೆನ್ನಾಗಿ ನಡೀಬೇಕು ಅಂದರೆ ಈ ಆಡಳಿತ ಮಂಡಳಿ ಬಹುಮುಖ್ಯವಾಗಿರುತ್ತೆ. ಈ 5-15 ಜನ ಏನು ಆಡಳಿತ ಮಂಡಳಿಯ ನಿರ್ದೇಶಕರು ಇರ್ತಾರೋ ಇವರು ಈ ರೆಡಿ ರೈತ ಉತ್ಪಾದಕ ಸಂಸ್ಥೆ ಎಲ್ಲ ಕಾರ್ಯಚಟುವಟಿಕೆಗಳು ಇವ್ರ ಮೇಲೆ ನಿಂತಿರುತ್ತೆ. ಇವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ತುಂಬ ಒಂದು ಕಾನೂನುಗಳು ಅನುಸರಣೆ ಆಗ್ತವೆ. ಇವರು ತಪ್ಪು ಮಾಡಿದಲ್ಲಿ ಅವರು ಸುಮ್ಮನೆ ಬಿಡೋದಿಲ್ಲ. ರೈತ ಉತ್ಪಾದಕ ಸಂಸ್ಥೆ ಅಂದರೆ ಕಾನೂನಲ್ಲಿ ಶಿಕ್ಷೆಯನ್ನು ವಿಧಿಸ್ತಾರೆ, ಜೈಲಾಗ್ಬೋದು, ದಂಡ ಕಟ್ಬೋದು, ಆ ಥರ ಎಲ್ಲ ಒಂದು ಕಾನೂನುಗಳಿರೋದ್ರಿಂದ ಆಡಳಿತ ಮಂಡಳಿ ತುಂಬ ಮುಖ್ಯ ಆಗುತ್ತೆ. ಸೊ ಈ ಆಡಳಿತ ಮಂಡಳಿ ಅಲ್ಲದೇ ಈ ರೈತ ಉತ್ಪಾದಕ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋಕ್ಕೆ ಒಬ್ಬ ಮೇಟಿ ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಬ್ಬ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಒಬ್ಬನ ಆಯ್ಕೆ ಮಾಡಿರ್ತಾರೆ. ಈ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಆಯ್ಕೆ ಮಾಡುವ ಒಂದು ಅಧಿಕಾರ ಯಾರಿಗಿರುತ್ತೆ ಅಂದರೆ ಆಡಳಿತ ಮಂಡಳಿಗಿರುತ್ತೆ. ಸೊ ಈ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಹೇಗೆ ಆಯ್ಕೆ ಮಾಡ್ತಾರಂದರೆ ಇದಕ್ಕೆ ಸಂದರ್ಶನವನ್ನು ಮಾಡಿ ಒಂದು ಆಯ್ಕೆಯನ್ನು ಪ್ರತಿಕ್ರಿಯೆ ಮಾಡ್ತಾರೆ. ಅಲ್ಲಿ ಅವರ ರೈತ ಉತ್ಪಾದಕ ಸಂಸ್ಥೆಗೆ ಬೇಕಾಗಿರುವಂತಹ ವಿದ್ಯಾರ್ಹತೆ ಅದನ್ನೆಲ್ಲ ಕೊಟ್ಟು ಆ ಥರ ಇರುವ ವ್ಯಕ್ತಿಯನ್ನು ಸಂದರ್ಶನದ ಮೂಲಕ ಮಾಡಿಬಿಟ್ಟು ಆ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಈ ಆಡಳಿತ ಮಂಡಳಿಯವರು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ನಂತರ ಆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನಿರ್ತಾನೆ, ಈತನ ಪಾತ್ರ ಬಹುಮುಖ್ಯ ಆಗಿರುತ್ತೆ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ. ಯಾಕೆಂದರೆ ಯಾವುದೇ ಥರದ ಕಾರ್ಯಚಟುವಟಿಕೆಗಾಗಲಿ ಈ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅದರ ಮುಖ್ಯಸ್ಥಾನ ಇದ್ದಂಗೆ ಇರ್ತಾರೆ. ಸೊ ಆಡಳಿತ ಮಂಡಳಿ ಒಂದು ಕಡೆ ಆದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇನ್ನೊಂದು ಕಡೆ. ಆಡಳಿತ ಮಂಡಳಿ ಏನಪ್ಪ ಅಂದರೆ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ ಮತ್ತು ಇದನ್ನು ಮಾಡ್ತಾರೆ, ಬಟ್ ಎಲ್ಲ ಸಜೆಷನ್ಸ್ ಆಗಿರ್ಬೋದು ಈ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನು ಮಾಡ್ತಿರ್ತಂದರೆ ನಮ್ಮಲ್ಲಿರುವ ಷೇರುದಾರರು, ನಮ್ಮಲ್ಲಿರುವ ರೈತರು ಅವರಿಗೆ ಏನು ಅಗತ್ಯ ಇದೆ, ಏನು ಬೇಕು, ಏನು ಬೇಡ ಎಲ್ಲದನ್ನು ಈತ ತಿಳ್ಕೊಂಡು ಇವನು ಅದನ್ನು ಆಡಳಿತ ಮಂಡಳಿಗೆ ತಿಳಿಸ್ತಾರೆ. ಈ ಥರ ಯೋಜನೆಗಳನ್ನು ರೂಪಿಸಿದರೆ ನಮ್ಮ ರೈತರಿಗೆ ಲಾಭ ಆಗ್ಬೋದು, ಯಾವ ಥರ ಮಾರುಕಟ್ಟೆ ನಮ್ಮ ರೈತರಿಗೆ ಇವತ್ತು ಬೇಕಾಗಿದೆ, ಏನು ಉತ್ಪನ್ನವನ್ನು ಮಾರಾಟ ಮಾಡೋಕ್ಕೆ ನಮ್ಮ ರೈತರಿಗೆ ಕಷ್ಟ ಆಗ್ತಾ ಇದೆ ಇವತ್ತು, ಯಾವ ಥರ ಮಾರುಕಟ್ಟೆಗೆ ನಾವು ಅದನ್ನು ಲಿಂಕ್ ಮಾಡಿಕೊಟ್ರೆ ಅವರಿಗೆ ಒಳ್ಳೆಯ ಲಾಭ ಆಗುತ್ತೆ, ಅಥವಾ ಇವತ್ತು ರೈತರಿಗೆ ಬೆಳೆಯೋದಕ್ಕೆ ಏನು ಅವಶ್ಯಕತೆ ಇದೆ, ಇಲ್ಲಿ ಅವರಿಗೆ ಬೀಜ ಬೇಕೋ, ಗೊಬ್ಬರದ ಸಮಸ್ಯೆ ಇದೆಯೋ ಅಥವಾ ಮತ್ತೊಂದು ಸಮಸ್ಯೆ ಇದೆಯೋ ಅದನ್ನು ಹೇಗೆ ಬಗೆಹರಿಸ್ಬೇಕು ನಾವು, ಅದಕ್ಕೋಸ್ಕರ ಯಾವ ಥರ ಯೋಜನೆಗಳನ್ನು ರೂಪಿಸಬೇಕು ಅನ್ನೋದನ್ನ ಈ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಡ್ತಾನೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕಾರ್ಯಪಾತ್ರ ಬಹುಮುಖ್ಯ ಆಗಿರುತ್ತೆ ರೈತ ಉತ್ಪಾದಕ ಸಂಸ್ಥೆಯಲ್ಲಿ. ಸೊ ಈತನಿಗೂ ಸಹ ಕಾನೂನುಗಳು ಎಲ್ಲವೂ ಅಪ್ಲೈ ಆಗ್ತವೆ, ಆತನು ಸಹ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗುತ್ತೆ. ನಾನು ಸಿಇಒ ಅನ್ನೋ ಒಂದು ಇದರಲ್ಲಿ ಆತನು ಆ ಕಾನೂನು ಚೌಕಟ್ಟನ್ನು ದಾಟಂಗಿರಲ್ಲ, ಆತನಿಗೂ ದಂಡವನ್ನು ವಿಧಿಸ್ಬೋದು, ಈ ಥರದ್ದು ಎಲ್ಲದಂತಹ ಒಂದು ಕಾನೂನುಗಳು ಈ ಕಂಪನಿ ಆ್ಯಕ್ಟ್ ಅನ್ನೋದ್ರಲ್ಲಿ ಇರ್ತವೆ. ಇಷ್ಟು ಒಂದು ಸಂಕ್ಷಿಪ್ತವಾಗಿ ನಾನು ಇವಾಗ ಅದರದ್ದು ರಚನೆ ಏನು, ಆಡಳಿತ ಮಂಡಳಿಯಾಗಿರುತ್ತೆ, ಯಾರಿರ್ತಾರೆ ಅನ್ನೋದನ್ನು ಹೇಳಿ. ರಚನೆ ಮತ್ತು ಆಡಳಿತ ಮಂಡಳಿಯ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಲ್ಲ, ಈ ಒಂದು ರೈತ ಉತ್ಪಾದಕ ಸಂಸ್ಥೆಯ ಯಾವ ರೀತಿ ಕಾರ್ಯ ನಿರ್ವಹಣೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೀರ? ನೋಡ್ರಿ, ಇವಾಗ ರೈತ ಉತ್ಪಾದಕ ಸಂಸ್ಥೆಗಳನ್ನು ತೆರೆದಿರೋ ಉದ್ದೇಶನೇ ರೈತರಿಗೆ ಅನುಕೂಲ ಮಾಡಬೇಕು, ರೈತರ ಆದಾಯವನ್ನು ಜಾಸ್ತಿ ಮಾಡಬೇಕು, ರೈತರಿಗೆ ಉತ್ಪಾದನೆಯ ವೆಚ್ಚವನ್ನು ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ರೈತ ಉತ್ಪಾದಕ ಸಂಸ್ಥೆಗಳು ಇವತ್ತು ತಲೆ ಎತ್ತಿರೋದು. ಈಗಾಗಲೇ ಒಂದು ಇದನ್ನೇ ಹೇಳಿದ್ದಾರೆ, ಇನ್ನು ಮುಂದೆ ರೈತ ಉತ್ಪಾದಕ ಸಂಸ್ಥೆಗಳ ಪರ್ವ ಅಂತಲೇ ಹೇಳ್ತಿದ್ದಾರೆ. ಇನ್ನು ಮುಂದೆ ಏನೇ ಆದರೂ ರೈತ ಉತ್ಪಾದಕ ಸಂಸ್ಥೆಗಳಿಂದನೇ ಆಗಬೇಕು, ಯಾಕೆಂದರೆ ಇವತ್ತು ಸರ್ಕಾರ ಬೆಂಬಲ ಬೆಲೆ ಕೊಡುತ್ತೆ, ಆದರೆ ಎಲ್ಲ ಟೈಮಲ್ಲೂ ಅದೇ ಬೆಲೆ ಎಲ್ಲ ರೈತರಿಗೆ ಉತ್ಪನ್ನಗಳಿಗೆ ಸಿಗೋದಿಲ್ಲ. ಅದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಈಗ ನಾವು ಏನು ಆಜಾದಿ ಕಾ ಅಮೃತ್ ಮಹೋತ್ಸವ ಸಲುವಾಗಿಯೇ 750 ರೈತ ಉತ್ಪಾದಕ ಸಂಸ್ಥೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಬೇಕು ಅಂತೇಳಿ ಒಂದು ಅಮೃತ ರೈತ ಉತ್ಪಾದಕ ಸಂಸ್ಥೆಗಳ ಯೋಜನೆಯನ್ನು ರೂಪಿಸಿದೆ. ಅದರಲ್ಲಿ ಈಗಾಗಲೇ 250 ರೈತ ಉತ್ಪಾದಕ ಸಂಸ್ಥೆಗಳನ್ನು ಆಲ್ರೆಡಿ ಶುರು ಆಗಿದೆ, ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅವು ಈಗ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾವೆ, ನಿಧಾನಕ್ಕೆ ಒಂದೊಂದೇ ಹೆಜ್ಜೆಗಳನ್ನು ಇಡ್ತಾ ಇದ್ದಾವೆ. ಸೊ ಈ ಕಾರ್ಯಚಟುವಟಿಕೆಗಳು ಏನು ಬರುತ್ತೆ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಅಂತಂದರೆ, ಮೊದಲನೇದಾಗಿ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ರೈತರಿಗೆ ಬೇಕಾಗಿರುವಂತಹ ಕೃಷಿ ಪರಿಕರಗಳು ಅಂದರೆ ಇನ್ಪುಟ್ಸ್ ಅಂತ ಕರಿತೀವಿ, ಅಗ್ರಿಕಲ್ಚರ್ ಇನ್ಪುಟ್ಸ್, ಬೀಜ, ಗೊಬ್ಬರ, ಔಷಧಿ, ಮತ್ತು ಇವಾಗ ಅವರಿಗೆ ಯಂತ್ರೋಪಕರಣ ಆಗಿರ್ಬೋದು, ಆಮೇಲೆ ಇವಾಗ ಅವರಿಗೆ ಈಗ ಎಲ್ಲ ರೈತರ ಹತ್ರನೂ ಟ್ರ್ಯಾಕ್ಟರ್ ಇರೋದಿಲ್ಲ, ಎಲ್ಲ ರೈತರನ್ನು ಎಲ್ಲ ಇಂಪ್ಲಿಮೆಂಟ್ಸ್ ಇರೋದಿಲ್ಲ, ಅಂಥ ಇಂಪ್ಲಿಮೆಂಟ್ಸ್ಗಳನ್ನು ಬಾಡಿಗೆ ಕೊಡೋದಾಗಿರ್ಬೋದು, ಅದಕ್ಕೆ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತ ಕರೀತಾರೆ, ಆ ಥರ ಒಂದು ಚಟುವಟಿಕೆಗಳನ್ನು ಮಾಡುತ್ತೆ ರೈತ ಉತ್ಪಾದಕ ಸಂಸ್ಥೆ. ಅದಾದಮೇಲೆ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಏನಪ್ಪ ಅಂದರೆ ಇನ್ಪುಟ್ ಅಂದರೆ ಏನು ನಾವು ಬೇಕಾಗಿರುವಂಥ ಕೃಷಿ ಪರಿಕರಗಳು, ಇದು ಬರೀ ಒಂದು 10% ಮಾತ್ರ ಕಾರ್ಯಚಟುವಟಿಕೆಯಲ್ಲಿ ಬರುತ್ತೆ. ಇನ್ನು 90% ಇವತ್ತು ಏನು ಬೇಕಾಗಿದೆ ರೈತರಿಗೆ ಅಂತಂದರೆ, ಅವರು ಬೆಳೆದಂತಹ ಉತ್ಪಾದನೆಯನ್ನು ಒಳ್ಳೆ ಬೆಂಬಲ ಬೆಲೆ ಸಿಗೋ ಹಾಗೆ ಎಲ್ಲಿಗೆ ಮಾರಬೇಕು ಅನ್ನೋದು, ಅವರಿಗೆ ಮಾರ್ಕೆಟ್ ಕೊಡಬೇಕು. ಸೊ ಈ ಮಾರ್ಕೆಟ್ ವಿಚಾರದಲ್ಲಿ ರೈತ ಉತ್ಪಾದನೆ ಸಂಸ್ಥೆಗಳನ್ನು ಇವತ್ತು ರೈತ ಉತ್ಪಾದನೆ ಏನು ಕೆಲಸ ಮಾಡ್ತವೆ ಅಂತಂದರೆ, ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ತಾರೆ, ಆತನ ಕೆಲಸ ಏನಪ್ಪ ಅಂದರೆ ಅದೇ ನಮ್ಮ ಒಂದು ರೈತ ಉತ್ಪಾದಕ ಸಂಸ್ಥೆಯ ಲಿಮಿಟ್ನಲ್ಲಿ ಎಷ್ಟು ಏರಿಯಾ ಬರುತ್ತೆ, ಎಷ್ಟು ಜನ ರೈತರು ಬರ್ತಾರೆ, ಅವ್ರು ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ ನೋಡಿಕೊಂಡು ಅಂಥ ಬೆಳೆಗಳಿಗೆ ಎಲ್ಲಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಇದೆ ಅಂಥ ಮಾರುಕಟ್ಟೆಗಳಿಗೆ ಆತ ಲಿಂಕ್ ಮಾಡ್ತಾನೆ. ಇದರಿಂದ ರೈತರಿಗೆ ಒಂದು ಉತ್ತಮ ಆದಾಯ ಸಿಗ್ತದೆ. ಮತ್ತು ಬರೀ ಮಾರುಕಟ್ಟೆ ಅಂತಲ್ಲ, ಈಗ ಮಾರುಕಟ್ಟೆ ಬಂದರೆ ಇನ್ನೂ ಇನ್ಯಾಮ್ ಆ ಥರದ ಒಂದು ಪ್ಲಾಟ್ಫಾರ್ಮ್ಗಳನ್ನು ಭಾರತ ಸರ್ಕಾರದ ಅಡಿಯಲ್ಲಿ ಮಾಡಿದ್ದಾರೆ, ಅಂಥ ಮಾರುಕಟ್ಟೆಗಳಿಗೆ ಈ ರೈತ ಉತ್ಪಾದಕ ಸಂಸ್ಥೆಗಳೇನಾಗುತ್ತೆ ರಿಜಿಸ್ಟರ್ ಆಗ್ತಾರೆ. ಸೊ ಇವ್ರು ರಿಜಿಸ್ಟರ್ ಆಗೋದ್ರಿಂದ ಇಲ್ಲಿನೇ ಕೂತ್ಕೊಂಡು ಬೇರೆ ಬೇರೆ ಇಡೀ ನಮ್ಮ ದೇಶದಾದ್ಯಂತ ಎಲ್ಲೆಲ್ಲಿ ನಮ್ಮ ಬೆಳೆಗೆ ಯಾವ್ಯಾವ ಥರ ಬೆಲೆ ಇದೆ, ಎಲ್ಲಿಗೆ ಕಳಿಸಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನೋದನ್ನು ಸಹ ಇವತ್ತು ಈ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಈ ಒಂದು ಸೌಲಭ್ಯವನ್ನು ರೈತರು ಪಡ್ಕೊಳ್ಬೋದಾಗಿದೆ. ಮತ್ತು ಬರೀ ಇವಾಗ ಮಾರ್ಕೆಟಿಂಗ್ ಮಾಡಿದ್ರೇ ಆಗುತ್ತೆ, ಇಲ್ಲ, ಈ ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಅದಕ್ಕೆ ಉತ್ಪಾದನೆ ಅಂತ ಕರಿತೀವಿ, ಆ ಉತ್ಪಾದನೆ ಜೊತೆಗೆ ಮೌಲ್ಯವರ್ಧನೆ ಕೂಡ ಬಹುಮುಖ್ಯವಾದ ಒಂದು ಕಾರ್ಯಚಟುವಟಿಕೆ ಈ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಮಾಡಬೇಕಾಗಿದೆ. ಇವತ್ತು ಈಗ ಏನಪ್ಪ ಅಂತಂದ್ರೆ, ಒಂದು ಇದರಲ್ಲಿ ತೆಂಗು ಬೆಳೆಗಾರರು ಜಾಸ್ತಿ ಇರ್ತಾರೆ. ಈ ತೆಂಗು ಬೆಳೆಗಾರರು ಜಾಸ್ತಿ ಇದ್ದಾಗ ಆ ತೆಂಗನ್ನ ನಾವು ಎಷ್ಟಾಗುತ್ತೋ ಅಷ್ಟು ಮಾರಾಟ ಮಾಡ್ತೀವಿ. ಈಗ ಅಷ್ಟನ್ನು ಮಾರಾಟ ಮಾಡೋದಕ್ಕಿಂತನು ತೆಂಗಿನ ಎಣ್ಣೆಯನ್ನು ತೆಗೆಯುವಂತಹ ಒಂದು ಸಣ್ಣದಾದ ಒಂದು ಫ್ಯಾಕ್ಟ್ರಿ ತರ ಒಂದು ಯೂನಿಟ್ ಅನ್ನ ಈ ರೈತ ಉತ್ಪಾದಕ ಸಂಸ್ಥೆ ಮೂಲಕ ಹಾಕ್ಬೋದು. ನಾವು ಅಲ್ಲಿಂದ ನಮಗೆ ನಮ್ಮ ಕೆಪಾಸಿಟಿ ಎಷ್ಟಿದೆ, ನಮ್ಮಲ್ಲಿರುವ ಬಡ್ಜೆಟ್ಗಾಗಿರ್ಬೋದು, ಇದನ್ನ ನೋಡಿಕೊಂಡು ಯೋಜನೆಯನ್ನು ರೂಪಿಸಿ, ಹಾಗೂ ಕೇಂದ್ರ ಸರ್ಕಾರ ಆಗಿದ್ದು ರಾಜ್ಯ ಸರ್ಕಾರದ ಕೆಲವೊಂದು ಯೋಜನೆಗಳಲ್ಲಿ ಅದಕ್ಕೆ ಸಬ್ಸಿಡಿ ದೊರೆಯುತ್ತೆ, ಆ ಥರದ ಎಲ್ಲವನ್ನು ನೋಡಿಕೊಂಡು ಒಂದು ನಾವು ಯೂನಿಟ್ ಅನ್ನ ಹಾಕ್ಬೋದು. ಅಲ್ಲಿ ನಾವೇನಪ್ಪ ಅಂದ್ರೆ ಕೊಬ್ಬರಿ ಎಣ್ಣೆ ತಯಾರಿಸ್ಬೋದು. ಆ ಕೊಬ್ಬರಿ ಎಣ್ಣೆ ತಯಾರಿಸೋಕೆ ನಮಗೆ ಇನ್ಪುಟ್ ಅಂದ್ರೆ ನಮ್ಗೆ ಬೇಕಾಗಿರುವಂತಹ ತೆಂಗಿನಕಾಯನ್ನ ನಮ್ಮ ಷೇರುದಾರರ ರೈತರಿಂದಲೇ ನಾವು ಖರೀದಿ ಮಾಡಬೇಕು. ಸೊ ಇದರಿಂದ ಷೇರುದಾರರ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಅವರಿಗೆ ಒಳ್ಳೆ ಬೆಲೆಯಲ್ಲಿ ನಾವು ಷೇರುದಾರರಿಂದ ತೆಂಗಿನಕಾಯನ್ನ ಖರೀದಿ ಮಾಡಬಹುದು. ಅವರು ಮತ್ತೆ ಬೇರೆ ಕಡೆ ತಗೊಂಡೋಗಿ ಮಾರಾಟ ಮಾಡುವಂತದ್ದು ಎಲ್ಲ ಉಳಿಯುತ್ತಿಲ್ಲೇ? ಹೌದು. ಇವಾಗ ನೋಡಿ, ನಾವು ನಮ್ಮ ರೈತ ಉತ್ಪಾದಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ನಾವು ಹೇಗೆ ಬೌಂಡ್ರಿಯನ್ನ ಮಾಡ್ತೀವಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಅಂತಂದ್ರೆ 5-10 ಕಿಲೋಮೀಟರ್ ರೇಡಿಯಸ್ ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ 5-10 ಕಿಲೋಮೀಟರ್ಗಿಂತ ಜಾಸ್ತಿ ಆದ್ರೆ ಮತ್ತೆ ರೈತನಿಗೆ ಅದು ಸಾಗಣೆ ಮಾಡುವಂತ ವೆಚ್ಚ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ 5-10 ಕಿಲೋಮೀಟರ್ ದೂರದಲ್ಲಾದ್ರೆ ಆತನಿಗೆ ಸಾಗಾಣಿಕೆ ವೆಚ್ಚ ಕಡಿಮೆ ಆಗುತ್ತೆ. ಆ ಒಂದು ಇದರಲ್ಲಿ ಇಟ್ಕೊಂಡಿದ್ದರಿಂದ ಅಲ್ಲಿ ನಾವು ಕೊಬ್ಬರಿ ಎಣ್ಣೆಯನ್ನ ತಯಾರು ಮಾಡಿದ್ವಿ. ಕೊಬ್ಬರಿ ಎಣ್ಣೆ ತಯಾರು ಮಾಡಿ ಅದರ ಒಂದು ರೇಟ್ ಅನ್ನ ಫಿಕ್ಸ್ ಮಾಡೋಕೆ ಆಡಳಿತ ಮಂಡಳಿ ಇರುತ್ತೆ. ಅದ್ರ ಖರ್ಚು ವೆಚ್ಚ ಎಲ್ಲವನ್ನು ನೋಡಿಕೊಂಡು ಅದನ್ನ ರೇಟ್ನ ಫಿಕ್ಸ್ ಮಾಡ್ತಾರೆ. ಅದನ್ನು ಸಹ ಷೇರುದಾರರಿಗೆ ಮೊದಲ ಆದ್ಯತೆ ಕೊಡ್ತೀವಿ ಪರ್ಚೇಸ್ ಮಾಡೋದಕ್ಕೆ. ಅವಾಗ ಷೇರುದಾರರಿಗೆ ಏನ್ ಮಾಡ್ತೀವಿ, ಕಡಿಮೆ ಮಾರ್ಜಿನ್ ಅಂದ್ರೆ ಕಡಿಮೆ ಲಾಭವನ್ನು ನಮಗೆ ಇಟ್ಕೊಂಡು ಷೇರುದಾರರಿಗೆ ಮಾರಾಟ ಮಾಡ್ತೀವಿ. ಇದು ಒಂದಾದ್ರೆ ಒಂದು ಷೇರುದಾರರಿಗೆ ಈ ಕಡೆ ಒಳ್ಳೆ ರೇಟ್ ಕೂಡ ಸಿಕ್ತು, ಕಡಿಮೆ ಬೆಲೆಯಲ್ಲಿ ಈ ಕಡೆ ಅವರಿಗೆ ಊಟಕ್ಕೆ ಬೇಕಾದ ತೆಂಗಿನ ಎಣ್ಣೆ ಕೂಡ ಸಿಗ್ತದೆ. ಮತ್ತೆ ನೆಕ್ಸ್ಟ್ ಬೇರೆಯವರಿಗೆ ಬೇರೆ ಕಡೆ ಮಾರಕ್ಕೆ ಅದನ್ನ ನಾವು ಏನ್ ಮಾಡ್ಬೋದು ಅಂದ್ರೆ, ನಮ್ಮ ರೈತ ಉತ್ಪಾದಕ ಸಂಸ್ಥೆಯ ಒಂದು ಬ್ರ್ಯಾಂಡಿಂಗ್ ಅನ್ನ ಮಾಡಿಬಿಟ್ಟು ನಮ್ಮ ಇದರ ಹೆಸರಿನಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್ ಅಂತ ಹೇಳಿ ಒಂದು ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ವಿವಿಧ ಮಾರುಕಟ್ಟೆಗಳಿಗೆ ಮಾರ್ಬೋದು. ಅಥವಾ ಬೇರೆ ಕಂಪನಿಗಳಿಗಾಗಿರ್ಬೋದು ಚೈನ್ ಲಿಂಕ್ ಮಾಡ್ಬೋದು. ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ ನಾವು ಲಿಂಕ್ ಮಾಡ್ಕೊಂಡ್ರೆ ಅಲ್ಲಿನ ಒಂದು ಕಂಪನಿಗಳಿಗಾಗಿರ್ಬೋದು ಅದಕ್ಕಾಗಿರ್ಬೋದು ಅಲ್ಲಿ ಊಟಕ್ಕೆ ಅದು ತೆಂಗಿನ ಎಣ್ಣೆ ಅವಶ್ಯಕತೆ ಇದ್ರೆ ನಾವು ಅದನ್ನ ಅಲ್ಲಿಗೆ ಲಿಂಕ್ ಮಾಡಿಕೊಂಡು ಕಂಟಿನ್ಯೂಸ್ ಸಪ್ಲೈ ಅನ್ನು ಮಾಡ್ಕೋಬಹುದು. ಇದೇ ತರ ಬೇರೆ ಬೇರೆ ವಸ್ತುಗಳಲ್ಲೂ ಕೂಡ ಮಾಡ್ಬೋದು. ಈಗ ನಾವು ಕಬ್ಬು ಬೆಳೀತಾ ಇದ್ರೆ ಅದನ್ನ ಬರೀ ಕಬ್ಬನ್ನ ನೇರವಾಗಿ ಮಾರಾಟ ಮಾಡೋದಕ್ಕಿಂತ ಕಬ್ಬನ್ನ ಬೆಲ್ಲವಾಗಿ ಪರಿವರ್ತನೆ ಮಾಡ್ಬೋದು. ಯಾಕೆಂದ್ರೆ ಇವತ್ತು ನೋಡ್ರಿ, ಇವಾಗ ಈಗ ಬರ್ತಾ ಇರೋ ಬೆಲ್ಲ ಈಗ ಚೆನ್ನಾಗಿಲ್ಲ, ಆರೋಗ್ಯ ಸರಿ ಇಲ್ಲ, ಇದೆಲ್ಲ ಬರ್ತಾ ಇದೆ. ಆಮೇಲೆ ಸಕ್ಕರೆ ತಿನ್ನೋರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದ್ದಾರೆ, ಸಕ್ಕರೆಯನ್ನು ಕಡಿಮೆ ಬಳಸಿ ಅಂತೇಳಿ. ಯಾಕಂದ್ರೆ ಇವತ್ತಿನ ಇದರಲ್ಲಿ ಶುಗರು ಇನ್ನಿತರ ರೋಗಗಳು ಜಾಸ್ತಿ ಆಗ್ತಾರದಿಂದ ಸಕ್ಕರೆ ಬಳಕೆ. ಅದೇ ನಾವು ಕಬ್ಬನ್ನು ಡೈರೆಕ್ಟಾಗಿ ಮಾರ್ಕೆಟ್ ಮಾಡೋದಕ್ಕಿಂತ ಆರ್ಗ್ಯಾನಿಕ್ ಬೆಲ್ಲವನ್ನು ಮಾಡ್ಬೋದು. ಇವತ್ತು ಸಾವಯವ ಬೆಲ್ಲಕ್ಕೆ ತುಂಬಾ ಬೇಡಿಕೆ ಬಂದಿದೆ. ಇವತ್ತು ನೋಡ್ಬೋದು ಸುಮಾರು ಬ್ರ್ಯಾಂಡ್ಗಳು ಇವತ್ತು ಮಾರ್ಕೆಟಲ್ಲಿ ಓಡಾಡ್ತಾ ಇದ್ದಾವೆ. ಸಾವಯವ ಇಲ್ಲೇ ನಮ್ಮ ದಾವಣಗೆರೆ ಮಾರ್ಕೆಟಲ್ಲಿ ನೋಡಿದ್ರು ನೀವು ಸಾವಯವ ಬೆಲ್ಲದ ಬೆಲೆ 60 ರೂಪಾಯಿಗಿಂತ ಮೇಲಿದೆ ಕೆಜಿ. 60-70 ರೂಪಾಯಿ 80 ರೂಪಾಯಿ ತಕ್ಕನು ಸಾವಯವ ಬೆಲ್ಲ ಬರ್ತಾ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ತರದ್ದು ಬೆಲ್ಲನು ಬರ್ತಾ ಇದ್ರೆ ದ್ರವ ರೂಪದ್ದಾಗಿರ್ಬೋದು, ಆ ತರ ಬೆಲ್ಲಗಳೆಲ್ಲ ಬರ್ತಾ ಇರೋದ್ರಿಂದ ನಾವು ಬೆಲ್ಲವನ್ನು ಮಾಡಿ ಮಾರಾಟ ಮಾಡೋದ್ರಿಂದ ನಾವು ಕಬ್ಬಿಗಿಂತನು ಜಾಸ್ತಿ ಬೆಲೆಯನ್ನ ಇನ್ನು ಮಾಡ್ಕೋಬಹುದು. ಅವಾಗ ಇದರಿಂದ ಏನಾಗುತ್ತೆ ಅಂತಂದ್ರೆ, ಕಂಪನಿನೂ ಬೆಳೀತದೆ, ಷೇರುದಾರರಿಗೂ ಉಪಯೋಗತದೆ, ಅಲ್ಲಿನ ರೈತರ ಒಂದು ಆದಾಯ ಕೂಡ ಜಾಸ್ತಿ ಆಗ್ತದೆ. ಇದೇ ರೀತಿ ಭತ್ತ ಬೆಳೆ ಅಂತಾರ ಅಕ್ಕಿ ಮಾಡಬಹುದು, ತೊಗರಿ ಬೆಳೆ ಅಂತಾರ ಬೆಳೆ ಮಾಡಿ ಮಾರಾಟ ಮಾಡಬಹುದು. ಈ ತರ ಮೌಲ್ಯವರ್ಧನೆ ಮಾಡಿದಾಗ ಹೆಚ್ಚು ಅನುಕೂಲ ಆಗುತ್ತೆ ರೈತರಿಗೆ. ನಾವು ಮೂಲ ಒಂದು ಉತ್ಪನ್ನಗಳಿಗೆ ಬೆಲೆಗಿಂತ ಒಂದು ಮೌಲ್ಯವರ್ಧನೆ ಮಾಡಿದಾಗ ಹೆಚ್ಚು ಬೆಲೆ ಸಿಗುತ್ತೆ ಅಂತೀರ? ಹೌದು, ಈಗ ಮೌಲ್ಯವರ್ಧನೆ ಮಾಡಿದಾಗ ಹೆಚ್ಚು ಬೆಲೆ ಸಿಕ್ಕೇ ಸಿಗುತ್ತೆ. ಈಗ ನೀವು ನೋಡಿ, ಒಂದು ಬರೀ ಮಾವಿನಕಾಯಿ ಮಾರಾಟ ಮಾಡೋದಕ್ಕೂ ಉಪ್ಪಿನಕಾಯಿ ಮಾರಾಟ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಅದು ಉಪ್ಪಿನಕಾಯಿ ಆದಾಗ ಮೌಲ್ಯವರ್ಧನೆ ಆಗುತ್ತೆ, ಅದಕ್ಕೆ ಬೆಲೆ ಜಾಸ್ತಿ ಇರ್ತದೆ. ಏನಪ್ಪಾ ಅಂದ್ರೆ ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಒಂದು ಮಾವಿನ ಹಣ್ಣಿನದು ಲೈಫ್ ಬಹಳ ಕಡಿಮೆ ಇರ್ತದೆ, ಅದೇ ಉಪ್ಪಿನಕಾಯಿನ ಲೈಫ್ ವರ್ಷಗಟ್ಟಲೆನೂ ಇಡಬಹುದು. ಅದು ವರ್ಷ ಆದ್ರೂ ಅದಕ್ಕೆ ಬೆಲೆ ಇರ್ತದೆ. ಬಟ್ ಅದೇ ಮಾವಿನ ಹಣ್ಣು ಕಿತ್ತು ಸ್ವಲ್ಪ ದಿನದಲ್ಲಿ ಮಾರಾಟ ಮಾಡ್ಬಿಡ್ಬೇಕು, ಇಲ್ಲ ಕೆಟ್ಟೋಗುತ್ತೆ. ಜ್ಯೂಸ್ ಮಾಡ್ತಾರೆ, ಇಲ್ಲ ಆತರ ನೀವು ಹೇಳಿದ ಉಪ್ಪಿನಕಾಯಿ ಮಾಡ್ತಾರೆ, ಆ ತರ ಮಾಡಿದಾಗ ಹೆಚ್ಚು ಬರುತ್ತೆ ಮತ್ತೆ ಅನುಕೂಲ ಆಗುತ್ತೆ ರೈತರಿಗೆ. ಹೌದು, ಇವಾಗ ಮೌಲ್ಯವರ್ಧನೆ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಮಾರ್ಕೆಟಿಂಗ್ ಲಿಂಕ್ ಮತ್ತೆ ಮೌಲ್ಯವರ್ಧನೆ ತುಂಬಾ ಅವಶ್ಯಕವಾಗಿದಾವೆ ಇವತ್ತು. ಮತ್ತೆ ಈಗ ಮಾರುಕಟ್ಟೆಗೆ ಬಂದ್ರೆ ಯಾವ ರೀತಿ ಮಾರುಕಟ್ಟೆ ಕಲ್ಪಿಸಿಕೊಡುತ್ತೆ ನಿಮ್ಮ ಈ ರೈತ ಉತ್ಪಾದಕ ಸಂಸ್ಥೆಗಳು ರೈತರಿಗೆ ಅಂತ? ಈಗ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಮಾರುಕಟ್ಟೆ ಹೇಗೆ ಕಲ್ಪಿಸ್ತೀವಿ ಅಂತಂದ್ರೆ, ನಾವು ಆಗ್ಲೇ ಹೇಳ್ದಂಗೆ ನಾವು ದೇಶದ ಇತರೆ ಭಾಗಗಳಲ್ಲಿನೂ ಮಾರುಕಟ್ಟೆಗಳನ್ನ ನೋಡ್ತಾ ಇರುತ್ತೆ ರೈತ ಉತ್ಪಾದಕ ಸಂಸ್ಥೆ. ಎಲ್ಲೆಲ್ಲಿ ಯಾವ ಯಾವ ಬೆಳೆಗಳಿಗೆ ಒಳ್ಳೆ ಮಾರುಕಟ್ಟೆ ಇದೆ, ಇವತ್ತಿನ ಬೆಲೆ ಎಷ್ಟಿದೆ, ನಾಳೆ ಎಷ್ಟಾಗ್ಬೋದು ಅನ್ನೋದು ಗೊತ್ತಿರುತ್ತೆ, ಇಂದಿನ ಬೆಲೆಯನ್ನು ನಾವು ನೋಡ್ತೇವೆ. ಅಥವಾ ಏನ್ ಮಾಡ್ಬೋದು, ರೈತ ಉತ್ಪಾದಕ ಸಂಸ್ಥೆ ರೈತರಲ್ಲಿರುವಂತಹ ಉತ್ಪನ್ನವನ್ನ ತಾನೇ ಖರೀದಿ ಮಾಡಿ ಅದು ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಅಥವಾ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ರೈತ ಉತ್ಪಾದಕ ಸಂಸ್ಥೆನೆಯಲ್ಲಿ ಈಗ ಪದಕ ಸಂಸ್ಥೆ ಬೆಳೀತಾ ಬೆಳೀತಾ ಹೋದಂಗೆ ಅದು ಲಾಭ ಆದಂಗೆ ಏನು ಮಾಡ್ಬೋದು, ರೈತರಲ್ಲಿ ನಾವು ಉತ್ಪನ್ನವನ್ನು ತಗೊಂಡ್ಬಿಟ್ಟು ಈಗ ರೈತರು ಉತ್ಪನ್ನ ಮಾಡಿ ಡೈರೆಕ್ಟಾಗಿ ತಂದುಕೊಡ್ತಾರೆ, ನಾವು ಅದನ್ನು ಗ್ರೇಡಿಂಗ್ ಮಾಡ್ಬೋದು. ಈಗ ಒಂದು ಬೇಳೆಯನ್ನು ತಂದುಕೊಡ್ತಾರೆ ಅಂದ್ಕೊಳ್ರಿ, ಆ ಬೇಳೆಯನ್ನು ನಾವು ದಾಲ್ ಮಾಡಿ ಅದರಲ್ಲಿ ಗ್ರೇಡಿಂಗ್ ಮಾಡ್ಬೋದು, ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ, ಈ ಥರ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿನೂ ಬರ್ಬೋದು ಅದರಲ್ಲಿ, ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಆವಾಗ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಆಮೇಲೆ ಲೋಕಲ್ ಮಾರ್ಕೆಟಿಗೆ ಏನು ಬೇಕು, ಇಲ್ಲಿನ ಮಾರ್ಕೆಟಿಗೆ ಯಾವ ಥರದ್ದು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ಮಾಡ್ಬೋದು. ಇದು ಒಂಥರ. ಆದರೆ ಇಲ್ಲ, ನಮ್ಮ ಕೈಲಿ ಮಾರ್ಕೆಟಿಂಗನ್ನು ಡೈರೆಕ್ಟಾಗಿ ಮಾಡೋಷ್ಟು ಶಕ್ತಿ ಇಲ್ಲ ರೈತ ಉತ್ಪನ್ನತೆ, ಮಾರ್ಕೆಟ್ ಲಿಂಕನ್ನು ಬೆಳೆಸ್ಕೊಡ್ತೀವಿ ರೈತರಿಗೆ, ಇಲ್ಲಿಂದ ಈ ಥರದ ಮಾರ್ಕೆಟೇ ಸಿಗ್ತದೆ ಇಲ್ಲಿ ಹೋದರೆ, ಆ ಥರ ಲಿಂಕನ್ನು ನಾವು ಕಲ್ಪಿಸ್ಕೊಡೋಕ್ಕೆ ಒಂದು ಇಲ್ಲಿ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೋದಾಗಿದೆ. ಆಮೇಲೆ ಇನ್ನೊಂದು ಮಾರ್ಕೆಟಿಂಗ್ ಇದರಲ್ಲಿ ಏನು ಹೇಳ್ಬೋದಪ್ಪ ಅಂತಂದ್ರೆ, ಈಗ ರೈತರಿಗೆ ಭಾಳ ದಿವಸಗಳ ಕಾಲ ಇಡುವಂಥ ಶಕ್ತಿ ಇರಲ್ಲ ಎಲ್ಲ ರೈತರಿಗೂ. ಚಿಕ್ಕ ಚಿಕ್ಕ ರೈತರಿಗೆ ಏನಾಗುತ್ತೆ, ಅವರ ಉತ್ಪನ್ನವನ್ನು ಮಾರಬೇಕು ಅಥವಾ ಅವ್ರು ಮಾಡಿರೋ ಸಾಲ ಆಗಿರ್ಬೋದು, ಅವ್ರಿಗೆ ಬೀಜ ಗೊಬ್ಬರಕ್ಕೆ ಸಾಲ ಮಾಡಿರ್ತಾರೆ, ಅದನ್ನೆಲ್ಲ ತೀರಿಸಬೇಕಾಗಿರುತ್ತೆ. ಹಾಗಾಗಿ ಏನು ಮಾಡ್ತೀವಿ ಅಂದರೆ, ರೈತ ಉತ್ಪಾದಕ ಸಂಸ್ಥೆಗಳು ಏನು ಮಾಡ್ಬೋದು, ರೈತ ಉತ್ಪಾದಕ ಸಂಸ್ಥೆಗಳು ಅವರು ಬೆಳೆದಿರೋಂಥ ಉತ್ಪನ್ನವನ್ನು ಕೊಂಡ್ಕೊಂಡು ಅವ್ರು ಸ್ಟೋರ್ ಮಾಡ್ಬೋದು, ಗೋಡನ್ನಲ್ಲಿ ಇಟ್ಕೊಂಡು ಅದಕ್ಕೆ ಒಳ್ಳೆ ಬೆಲೆ ಬಂದಾಗ ಅದನ್ನು ಮಾರ್ಬೋದು. ಆ ಥರ ವ್ಯವಸ್ಥೆ ಕೂಡ ಮಾಡ್ಕೋಬೋದು. ಅವ್ರು ಕೂಡ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ತಂದು ಇಟ್ಬಿಟ್ಟು ಅದನ್ನ ಒಳ್ಳೆ ಬೆಲೆ ಬಂದಾಗ ಅವರು ಮಾರಾಟವನ್ನು ಮಾಡ್ಬೋದು, ಅಲ್ಲಿ ತಕ್ಕ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಇಡ್ಬೋದು. ಮುಂದಿನ ದಿನಗಳಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಚೆನ್ನಾಗಿ ಬೆಳೆದಂಗೆ ಬೆಳೆದಂಗೆ ತುಂಬ ಅನುಕೂಲಗಳನ್ನು ನಾವು ಕಲ್ಪಿಸ್ಕೊಡ್ಬೋದು ಅಂತ ಹೇಳ್ಬೋದು. ಆಮೇಲೆ ಇವಾಗ ಡ್ರೋನ್ ಸ್ಪ್ರೇ ಅನ್ನೋದು ಇವಾಗ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಇವಾಗ ಎಲ್ಲ ಏನು ಪೆಸ್ಟಿಸೈಡ್ ಆಗಿರ್ಬೋದು, ಅರ್ಬಿಸೈಡ್ ಆಗಿರ್ಬೋದು, ಅಥವಾ ಇನ್ನಿತರ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಆಮೇಲೆ ಇವಾಗ ನ್ಯಾನೋ ಯೂರಿಯಾ ಬರ್ತಾ ಇದೆ, ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೋದು, ಯೂರಿಯಾ ಬದಲಿ ನ್ಯಾನೋ ಯೂರಿಯಾ ಬಂದಿದೆ ಇವಾಗ. ಸೊ ಅದನ್ನು ಸ್ಪ್ರೇ ಮಾಡೋಕ್ಕೆ ಡ್ರೋನ್ ಬೇಕಾಗುತ್ತೆ. ಡ್ರೋನು ಇವಾಗ ಮನುಷ್ಯರು ಹೋಗಿ ಸ್ಪ್ರೇ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಈಗ ಬೆಳೆಗಳು ಎತ್ತರ ಆದಂಗೆ, ಈಗ ಮೆಕ್ಕೆಜೋಳ ಬೆಳೆಗಳೆಲ್ಲ 40-45 ದಿವಸ ಆದಮೇಲೆ ಅದರೊಳಗಡೆ ಹೋಗಿ ಸ್ಪ್ರೇ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂಥ ಕಡೆ ಡ್ರೋನ್ ಸ್ಪ್ರೇಯಿಂಗು ತುಂಬ ಉಪಯುಕ್ತ ಆಗುತ್ತೆ. ಅಂಥ ಡ್ರೋನ್ಗಳು ಅದನ್ನೆಲ್ಲ ಇವಾಗ ಸರ್ಕಾರ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕೊಡಬೇಕು, ಅವ್ರು ನಡೆಸ್ಕೊಂಡು ಹೋಗಲಿ ಅನ್ನೋ ಒಂದು ಇದನ್ನು ಕೂಡ ಮಾಡ್ತಾ ಇರೋದ್ರಿಂದ, ಸೊ ಅಲ್ಲಿನ ಷೇರುದಾರರಿಗೂ ಆ ಸುತ್ತಮುತ್ತಲಿನ ರೈತರಿಗಾಗಿರ್ಬೋದು ಈ ಥರದ ಒಂದು ಯೋಜನೆಗಳಿಂದ ತುಂಬ ಉಪಯೋಗಗಳು ಆಗ್ತವೆ. ಆಮೇಲೆ ಇವತ್ತಿನ ಈ ಇದರಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ತುಂಬ ಯೋಜನೆಗಳನ್ನು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಅಂತಲೇ ಕೊಡಬೇಕು ಅಂತ ಇದಿದೆ. ಅದನ್ನು ಮುಂದೆ ಇನ್ನೂ ತುಂಬ ಯೋಜನೆಗಳು ಬರ್ತವೆ. ಅದರಿಂದ ಈ ರೈತರಿಗೆ ಈ ಸಂಸ್ಥೆಗಳು ತುಂಬ ಉಪಯುಕ್ತ ಆಗ್ತವೆ. ಆಮೇಲೆ ರೈತರು ಸಹ ಈ ಸಂಸ್ಥೆಗಳನ್ನು ಉಪಯೋಗ ಪಡಿಸ್ಕೋಬೇಕು, ಇದರಲ್ಲಿ ಷೇರುದಾರರಾಗಬೇಕು. ಷೇರುದಾರರು ಆಗೋದ್ರಿಂದ ಏನು ಉಪಯೋಗ ಇದೆ ಅಂತಂದರೆ, ಈಗ ರೈತ ಉತ್ಪಾದಕ ಸಂಸ್ಥೆಗಳು ಯಾವುದೇ ಒಂದು ಉತ್ಪನ್ನವನ್ನು ಮಾರಾಟ ಮಾಡ್ತವೆ ಅಂತಂದರೆ, ಅವರು ಬರೀ ಷೇರುದಾರರಿಗೆ ಮಾರಾಟ ಮಾಡ್ತಾರೆ ಅಂತಲ್ಲ, ಬೇರೆಯವರಿಗೂ ಮಾರಾಟ ಮಾಡ್ತಾರೆ. ಆದರೆ ಷೇರುದಾರರಿಗೆ ಎಲ್ಲ ಪ್ರತಿಯೊಂದರಲ್ಲೂ ಮೊದಲ ಆದ್ಯತೆ ಇರುತ್ತೆ. ಆಮೇಲೆ ಇವಾಗ ಏನು ಕಂಪನಿ ಇದ್ರ ಪ್ರಕಾರ ವರ್ಷದ ಕೊನೆಯಲ್ಲಿ ಡಿವಿಡೆಂಟ್ ಅಂತ ಮಾಡ್ತಾರೆ. ಡಿವಿಡೆಂಟ್ ಕೊಟ್ಟಾಗ ಷೇರುದಾರರಿಗೆ ಮಾತ್ರ ಡಿವಿಡೆಂಟ್ ಸಿಗ್ತದೆ ಹೊರತು, ನೀವು ಬೇರೆಯವರು ಹೊರಗಿನವರು ಷೇರುದಾರದಲ್ಲೇ ಇರೋರು ಕಂಪನಿಯಲ್ಲಿ ಎಷ್ಟೇ ವ್ಯವಹಾರವನ್ನು ಮಾಡಿದ್ರು ಅವರಿಗೆ ಯಾವುದೇ ಥರದ ಸೌಲಭ್ಯಗಳು ಇರೋದಿಲ್ಲ. ಬಟ್ ಅದೇ ಷೇರುದಾರರಿಗೆ ಆ ಸೌಲಭ್ಯಗಳು ಇರುತ್ತೆ. ಆಮೇಲೆ ಈ ಕಂಪನಿ ಷೇರುದಾರರಿಗೆ ಒಂದು ಯಾವುದೋ ಒಂದು ಉತ್ಪನ್ನವನ್ನು ಕಡಿಮೆ ಒಂದು ಇದನ್ನು ಮಾರಾಟ ಮಾಡೋ ಒಂದು ವಸ್ತುವನ್ನು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಕೊಡ್ಬೋದು, ಯಾಕೆಂದರೆ ನಮ್ಮ ಕಂಪನಿಯಲ್ಲಿ ಷೇರು ಹೂಡಿದ್ದಾರೆ, ಬಂಡವಾಳ ಹೂಡಿದ್ದಾರೆ ಅನ್ನೋ ಇದರಲ್ಲಿ. ಅದೇ ಷೇರ್ ಇಲ್ಲದೆ ಇರೋರಿಗೆ ಸ್ವಲ್ಪ ಜಾಸ್ತಿ ರೇಟಲ್ಲೂ ಮಾರಾಟವನ್ನು ಮಾಡುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಷೇರುದಾರರಾಗೋದ್ರಿಂದ ತುಂಬ ಉಪಯೋಗಗಳು ರೈತರಿಗೆ ಈ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಇವತ್ತಿನ ದಿನ ಇದ್ದಾವೆ ಅಂತ ನಾನು ಹೇಳ್ಬೋದು. ಈಗ ಒಂದು ರೈತ ಉತ್ಪಾದಕ ಸಂಸ್ಥೆಗಂದ್ರೆ ಎಷ್ಟು ಜನ ಷೇರುದಾರರು ಬೇಕಾಗುತ್ತೆ? ರೈತರು ಆಸಕ್ತಿ ಪಟ್ಟರೆ ಎಷ್ಟು ಗ್ರಾಮಗಳಿಗೆ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡು ಅದರ ಅನುಕೂಲಗಳು ಪಡ್ಕೋಬಹುದು? ಈಗ ನೋಡಿ, ಎಷ್ಟು ಗ್ರಾಮಗಳು ಅನ್ನೋದಕ್ಕಿಂತ ಈಗ ಅವರ ಒಂದು ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬೋದು. ಈಗ ನಮ್ಮಲ್ಲಿ ನಾವು ಸಹ ರೈತ ಉತ್ಪಾದಕ ಸಂಸ್ಥೆಗಳ ರಚನೆಯನ್ನು ಮಾಡಿದ್ದೇವೆ. ನಮ್ಮ ತರಳುಬಾಳು ಕೆವಿಕೆಯಿಂದ 17 ರೈತ ಉತ್ಪಾದಕ ಸಂಸ್ಥೆಗಳ ರಚನೆಯನ್ನು ಮಾಡಿದ್ದೇವೆ. ಒಂದೊಂದು ಏರಿಯಾದಲ್ಲಿ ಸ್ವಲ್ಪ ಅವರು ಡಿಫರೆನ್ಸ್ ಇರುತ್ತೆ. ಕೆಲವೊಂದು ಇದರಲ್ಲಿ 13-15 ಹಳ್ಳಿಗಳಿದ್ದಾವೆ, ಕೆಲವೊಂದು ಅಲ್ಲಿ 5-6 ಹಳ್ಳಿಗಳಿದ್ದಾವೆ. ಅಂದರೆ ಆ ಹಳ್ಳಿಯಲ್ಲಿ ಜನಸಂಖ್ಯೆಯನ್ನು ನೋಡಿಬಿಟ್ಟು ಅಲ್ಲಿ ಉತ್ಪಾದನೆ, ಅಲ್ಲಿ ಎಷ್ಟು ಜನ ರೈತರು ಇಂಟ್ರೆಸ್ಟ್ ಅನ್ನು ತೋರಿಸ್ತಾರೆ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ, ಇದ್ರ ಮೇಲೆ ಆ ರೈತ ಉತ್ಪಾದಕ ಸಂಸ್ಥೆ ಎಷ್ಟು ಜನ ಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಏನಪ್ಪ ಅಂದರೆ ಡಿಸ್ಟೆನ್ಸ್ ಅಂದರೆ ದೂರನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಪ್ಪ ಅಂತಂದರೆ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಕಡಿಮೆ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು 10 ಕಿಲೋಮೀಟ್ರಿಗಿಂತನೂ ಜಾಸ್ತಿ ಹೋದರೆ, ಈಗ ನಿಮ್ಮ ರೈತ ಉತ್ಪಾದಕ ಸಂಸ್ಥೆಗಳಿಗೆ ರೈತರಿಗೆ ಬೇಕಾದ ಎಲ್ಲ ಪರಿಕರಗಳು ದೊರೀಬೋದು, ಬೀಜ ಗೊಬ್ಬರ ಎಲ್ಲ ದೊರೆಯುತ್ತೆ ಅಂತ ಹೇಳ್ಕೊಳ್ಳಿ. ನೀವು ಒಂದು 25 ಕಿಲೋಮೀಟ್ರ್ ದೂರ ಇರೋ ರೈತ ನಿಮ್ಮಲ್ಲಿ ಅವನು ಷೇರುದಾರ ಆಗಿದ್ದ ಅಂತಂದ್ರೆ ಅಲ್ಲಿನೇ ಪಕ್ಕದಲ್ಲಿ ಅಂಗಡಿ ಇರ್ತದೆ ಅವನಿಗೆ, ಅಲ್ಲಿ ಗೊಬ್ಬರ ಮಾರಾಟ ಮಾಡ್ತಿರ್ತಾರೆ. ಅವನು ಅಲ್ಲಿದ 5 ಕಿಲೋಮೀಟ್ರ್ ದೂರ ಇರ್ತದೆ, ಇಲ್ಲಿದ 25 ಕಿಲೋಮೀಟ್ರ್ ದೂರ ಆಗುತ್ತೆ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತಾನೆ ಅವನು, ಅಲ್ಲಿ 5 ಕಿಲೋಮೀಟರ್ ಇದಕ್ಕೆ ಹೋಗ್ತಾನೆ, ಇಲ್ಲಿಗೆ ಬಂದು ಅವನು ವ್ಯವಹಾರವನ್ನು ಮಾಡಲ್ಲ. ಆವಾಗ ಅವನು ಶೇರ್ ಹಾಕಿದ್ರು ಕಂಪನಿಯ ಒಂದು ಅನುಕೂಲಗಳನ್ನು ಅವ್ನು ತಗೊಳಕ್ಕಾಗಲ್ಲ, ಯಾಕಂದ್ರೆ ಕಂಪನಿ ದೂರ ಆಯಿತು. ಅವನು ಯೋಚನೆ ಮಾಡ್ತಾನೆ, ಇಲ್ಲೇ ನನಗೆ ಸಿಗ್ತದೆ, 5 ಕಿಲೋಮೀಟ್ರಿಂದ ತರಬೇಕು, ಬಾಡಿಗೆ ಕಡಿಮೆ ಆಗ್ತದೆ ಅಂತ. ಅದಕ್ಕೆ ರೈತರಿಗೆ ಅನುಕೂಲ ಆಗುವಂಥ ಒಂದು ಡಿಸ್ಟೆನ್ಸ್ ಇರಬೇಕು. ಅಂದರೆ ಇಲ್ಲಿಗೆ ಬಂದು ಆದರೆ ಬೇರೆದ ಕೊಲ್ಲಿ ಕೊಳ್ಳೋದಕ್ಕಿಂತ ಅವ್ರಿಗೆ ಏನಪ್ಪ ಅಂದರೆ ಇಲ್ಲಿ ಕೊಟ್ಟರೆ ಒಂದು ಸ್ವಲ್ಪ ಏನಾದರೂ ಉಳಿಬೇಕು. ಅದರಿಂದ ಏನಾಗುತ್ತೆ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಅಂದರೆ ಅವರು ಖರ್ಚು ಕಡಿಮೆ ಆಗಬೇಕು, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡೋದು ಇದರಿಂದ ಸಾಧ್ಯವಾಗುತ್ತೆ ಅಂತ ನಾವು ಹೇಳ್ಬೋದು. ಷೇರ್ದಾರ ಅಂದರೆ ಪ್ರಾರಂಭದಲ್ಲಿ ಎಷ್ಟು ರೂಪಾಯಿ ಷೇರು ಕಟ್ಟಿ ಒಂದು ರೈತ ಉತ್ಪಾದಕ ಸಂಸ್ಥೆ ಸೇರ್ಕೋಬೇಕಾಗುತ್ತೆ? ಒಂದು ರೈತ ಉತ್ಪಾದಕ ಸಂಸ್ಥೆಗೆ ಇಷ್ಟೇ ಥರ ಷೇರ್ದಾರ ಬರಬೇಕಂತ ಇದೆಯಾ? ಎಷ್ಟು ಬೇಕಾದ ಜನ ಬೇಕಾದ್ರೂ ಸೇರ್ಕೋಬೋದು? ಈಗ ನೋಡಿ, ಷೇರು ಇಷ್ಟೇ ಕಟ್ಟಬೇಕು ಅಂತ ಇರಲ್ಲ. ಅದು ಏನಪ್ಪ ಅಂತಂದರೆ, ಈ ಆಡಳಿತ ಮಂಡಳಿ ಏನಿರುತ್ತೆ, ಆಡಳಿತ ಮಂಡಳಿಯವರು ಅಥವಾ ಸ್ಟಾರ್ಟಿಂಗ್ ಏನು ನಾವು ಫಾರ್ಮರ್ಸ್ ಇಂಟ್ರೆಸ್ಟೆಡ್ ಗ್ರೂಪ್ ಅಂತ ಮಾಡ್ತೀವಿ, ಅವರೆಲ್ಲ ಸೇರ್ಕೊಂಡು ಡಿಸೈಡ್ ಮಾಡ್ಬೋದು ಇಷ್ಟು ಅಮೌಂಟ್ ಷೇರನ್ನು ಹಾಕಬೇಕು ಒಬ್ರು ಅಂತೇಳಿ. ಅವರು 1,000 ರೂಪಾಯಿ ಹಾಕ್ಬೋದು, 2,000 ರೂಪಾಯಿ ಷೇರ್ ಹಾಕ್ಬೋದು, ಎಷ್ಟಾದರೂ ಹಾಕ್ಬೋದು. ಈಗ ಸದ್ಯಕ್ಕೆ ಈಗ ಅಮೃತ ರೈತ ಉತ್ಪಾದಕ ಸಂಸ್ಥೆ ರಚನೆಯನ್ನು ಕರ್ನಾಟಕ ಸರ್ಕಾರ ಯೋಜನೆ ಮಾಡಿದೆ, ಅದರಲ್ಲಿ ಅಟ್ಲೀಸ್ಟ್ ಮಿನಿಮಮ್ 1,000 ರೂಪಾಯಿ ಷೇರನ್ನು ಹಾಕಬೇಕು ಅಂತ ಗೌರ್ಮೆಂಟ್ ಹೇಳ್ತದೆ. ಅದು ಅವರು ಅದಕ್ಕೆ 1,000 ರೂಪಾಯಿಗಿಂತ ಜಾಸ್ತಿ ಕೂಡ ಹಾಕ್ಬೋದು, ಆದರೆ ಒಂದೇ ಷೇರು ಬೆಲೆಯನ್ನು ನಿಗದಿ ಮಾಡಬೇಕಾಗುತ್ತೆ. ಒಬ್ಬ 1,000 ರೂಪಾಯಿ ಹಾಕಿದ್ರೆ ಎಲ್ಲರೂ ಸಹ 1,000 ರೂಪಾಯಿನೇ ಹಾಕಿ ಅವರು ಇದನ್ನು ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ರೈತ ಉತ್ಪಾದಕ ಸಂಸ್ಥೆಗಳನ್ನ ನಿರ್ಮಿಸಿಕೊಂಡು ರೈತರು ಸಾಕಷ್ಟು ರೈತರಿಗೂ ಅನುಕೂಲ ಆಗುತ್ತೆ ಅಂತೀರ? ಹೌದು, ತುಂಬಾ ಅನುಕೂಲ ಆಗುತ್ತೆ. ಇದಕ್ಕೆ ಚೆನ್ನಾಗಿ ನಡೀತಾ ಇರುವಂತಹ ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಇದಾವೆ. ರೈತ ಉತ್ಪಾದಕ ಸಂಸ್ಥೆಗಳಲ್ಲದೆ ಈ ರೈತ ಉತ್ಪಾದಕ ಸಂಸ್ಥೆಗಳು ಏನು ಸಹಕಾರ ಸಂಘಗಳಂತೇನೆ ನಡೀತವೆ ರೈತ ಉತ್ಪಾದಕ ಸಂಸ್ಥೆಗಳು, ಎರಡರದ್ದು ಸೇಮ್ ಇರ್ತದೆ, ಆಡಳಿತ ಎಲ್ಲ ಇರ್ಬೋದು. ಬಟ್ ಸಹಕಾರ ಸಂಘಗಳು ಏನ್ ಮಾಡಿರ್ತವೆ ಅಂದ್ರೆ, ಅವರು ಕೋಆಪರೇಟಿವ್ ಆಕ್ಟ್ ಅಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತವೆ. ಈ ನಮ್ಮ ಇದು ಕಂಪನಿಗಳು ಏನ್ ಮಾಡ್ತವೆ, ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಂಡಿರ್ತವೆ. ಅದು ಮೇಜರ್ ಡಿಫ್ರೆನ್ಸ್ ಸಹಕಾರ ಸಂಘಗಳಿಗೂ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳಿಗಿರುವಂತ ಒಂದು ವ್ಯತ್ಯಾಸ. ಈಗ ನಾವು ಒಂದೆರಡು ಉದಾಹರಣೆಯನ್ನು ಕೊಡಬಲ್ಲೆ, ಯಾವ್ಯಾವ ರೈತ ಉತ್ಪಾದಕ ಸಂಸ್ಥೆಗಳು ಚೆನ್ನಾಗಿ ನಡೀತಾ ಇದ್ದಾವೆ ಅಂತೇಳಿ. ಈಗ ನಾವು ಒಂದು ವಿಸಿಟ್ ಅನ್ನು ಕೂಡ ಕರ್ಕೊಂಡೋಗಿದ್ವಿ ನಮ್ಮ ರೈತರಿಗೆ. ಗದಗಲ್ಲಿ ಒಂದು ಆರ್ಟಿಕಲ್ಚರ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಇದೆ ಹುಲಕೋಟಿಯಲ್ಲಿ, ಅಲ್ಲಿ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಇನ್ಸಿಡೆಂಟ್ಸ್ ನಾವು ಹೇಳ್ಬೋದು. ಅಲ್ಲಿ ಈಗ ಟಾರ್ಪಲಿನ್ ತುಂಬ ಒಂದು ಅವಶ್ಯಕವಾದ ಬೇಕಾಗಿರುವಂತ ಸಾಮಗ್ರಿ ಅದು ರೈತರಿಗೆ. ಈಗ ನೋಡಿ, ಅಲ್ಲಿನ ರೈತರು ಮೊದಲು 2,500-3,000 ರೂಪಾಯಿ ಕೊಟ್ಟು ಟಾರ್ಪಲಿನ್ನ ಖರೀದಿ ಮಾಡ್ತಿದ್ರಂತೆ. ಅದೇ ರೈತ ಉತ್ಪಾದಕ ಸಂಸ್ಥೆ ಆದ್ಮೇಲೆ ಅಲ್ಲಿನ ಆಡಳಿತ ಮಂಡಳಿ ಏನ್ ಮಾಡ್ತದೆ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾವ್ಯಾವ ಟಾರ್ಪಲಿನ್ ಕಂಪನಿಗಳಿದಾವೆ ಅಂದ್ರೆ ಫ್ಯಾಕ್ಟ್ರಿಗಳು, ಆ ಡೈರೆಕ್ಟ್ ಆ ಫ್ಯಾಕ್ಟ್ರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಕ್ವಾಲಿಟಿಯನ್ನು ನೋಡ್ಬಿಟ್ಟು ಅವ್ರು ಅಲ್ಲಿಂದ ಅಗ್ರಿಮೆಂಟ್ ಮಾಡಿಕೊಂಡು ರೈತ ಉತ್ಪಾದಕ ಸಂಸ್ಥೆಗಳಿಗೆ ನಾವು ಇಂತಿಷ್ಟು ತಾರ್ಪಲಿನ್ಗಳು ಬೇಕು ವರ್ಷಕ್ಕೆ ಅಂತ ಹೇಳಿದಾಗ ಅಲ್ಲಿಂದನೇ ಡೈರೆಕ್ಟ್ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಫ್ಯಾಕ್ಟ್ರಿಯಿಂದ ಕಂಪನಿಗೆ ತರಿಸಿ ಮಾರಾಟ ಮಾಡಿದ್ದ 10,000 ರೂಪಾಯಿಗಳ ವ್ಯತ್ಯಾಸವನ್ನು ಕಂಡಿದ್ದರು ಅವರು. ಈ 2,500-3,000 ರೂಪಾಯಿ ಮಾರ್ತಿದ್ದ ಟಾರ್ಪಲಿನ್ನ 1,500-1,600 ರೂಪಾಯಿ ಅವರು ಮಾರಿದ್ದಾರೆ. ಈಗ ನೋಡಿ, ಅದಕ್ಕೆ ಈಗ ರೈತ ಉತ್ಪಾದಕ ಸಂಸ್ಥೆ ಆಗೋದ್ರಿಂದ ಇದು ಒಂಥರ ಒಂದು ಎಕ್ಸಾಂಪಲ್. ಈಗ ಅದೇ ಒಬ್ಬ ರೈತ ಒಂದು ಫ್ಯಾಕ್ಟ್ರಿಯಿಂದ ತರಕ್ಕೆ ಆಗೋದಿಲ್ಲ ಹೋಗಿ ಟಾರ್ಪಲಿನನ್ನು, ಅವನು ಅಲ್ಲಿಗೆ ಹೋಗಿ ತಂದರೆ ಅವನಿಗೆ ಇಲ್ಲಿ ತಗೊಳೋದಕ್ಕಿಂತನೂ ವೆಚ್ಚ ಜಾಸ್ತಿ ಆಗುತ್ತೆ. ಅದೇ ಒಂದು ಸಂಸ್ಥೆ ಒಂದು ಸಂಘಟನೆ ಅನ್ನೋದು ಇರುತ್ತೆ, ಒಂದು 1,000 ಜನರಾಗಿರ್ಬೋದು, ಅದಕ್ಕಿಂತ ಹೆಚ್ಚಿನ ಜನರ ಒಂದು ಸಂಘಟನೆ ಇರೋದ್ರಿಂದ ಅಲ್ಲಿಂದ ಡೈರೆಕ್ಟ್ ಆಗಿ ತರಿಸಿ ಇಲ್ಲಿ ಇರುವ ರೈತರಿಗೆ ಅನುಕೂಲ ಆಗೋಂಗೆ ನಾವು ಮಾಡ್ಬೋದು. ಆಮೇಲೆ ಈಗ ಕೋಆಪರೇಟಿವ್ ಮತ್ತು ರೈತ ಉತ್ಪಾದಕ ಸಂಸ್ಥೆನೇ ಎರಡು ಏನು ಅಷ್ಟು ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿದೆ. ಅದೇ ಥರ ಇವಾಗ ನೀವು ನೋಡ್ಬೋದು ಚನ್ನಗಿರಿಯಲ್ಲಿ ತುಮ್ಕೋಸ್ ಅನ್ನೋ ಒಂದು ಸಂಸ್ಥೆ ಇದೆ, ಅದು ಸಹ ಇದೇ ಥರ ಸಣ್ಣದಾಗಿ ಶುರುವಾಗಿ ಷೇರುಗಳನ್ನು ಕಲೆಕ್ಟ್ ಮಾಡಿ ಶುರುವಾದಂಥ ಸಂಸ್ಥೆ, ಇವತ್ತು 1,000,000,000 ಕೋಟಿ ವ್ಯವಹಾರವನ್ನು ನಡೆಸ್ತಾ ಇದೆ. ಆಮೇಲೆ ಶಿರ್ಸಿಯಲ್ಲಿ TSS ಅನ್ನೋ ಒಂದು ಕೋಆಪರೇಟಿವ್ ಇದೆ, ಇವತ್ತು ನೋಡ್ಬೋದು ಆ ಕೋಆಪರೇಟಿವ್ಗೆ ನಾವು ರೈತರನ್ನ ಭೇಟಿನೂ ಕೂಡ ಮಾಡಿಸಿದ್ದೀವಿ. ಇವತ್ತು ಆ ಕೋಆಪರೇಟಿವ್ ಅಲ್ಲಿ ಸೂಪರ್ ಮಾರ್ಕೆಟ್ ಮಾಡಿದ್ದಾರೆ, ಹಾಸ್ಪಿಟಲ್ ಮಾಡಿದ್ದಾರೆ ಕೋಆಪರೇಟಿವಿಂದ, ಶೋರೂಮ್ಗಳನ್ನು ಮಾಡಿದ್ದಾರೆ. ನಿಮ್ಮ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಪ್ರತಿಯೊಂದನ್ನು ಮಾಡ್ಬೋದು, ಎಲ್ಲದಕ್ಕೂ ಅವಕಾಶ ಇದೆ. ಅಷ್ಟು ಅನುಕೂಲಗಳನ್ನು ಇವತ್ತು ರೈತರು ಪಡ್ಕೋಬಹುದು ಅಂತ ನಾವು ಹೇಳ್ಬೋದು. ಈಗ ಈ ರೈತ ಉತ್ಪಾದಕ ಸಂಸ್ಥೆಗಳ ಬಗ್ಗೆ ನಮ್ಮ ರೈತರಿಗೆ ಇನ್ನೂ ಏನಾದರೂ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು? ರೈತ ಉತ್ಪಾದಕ ಸಂಸ್ಥೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಮೊಬೈಲ್ ನಂಬರ್ನ ಕೊಟ್ಟಿರ್ತೀವಿ. ನಮ್ಮ ಮೊಬೈಲ್ ಸಂಖ್ಯೆ 96-32-49-78-91. ರೈತ ಬಂಧವರೇ, ಇದು NR ಆಕಾಶ್ ಅವರ ಮೊಬೈಲ್ ಸಂಖ್ಯೆ 9632-49-78-91. ಬಹಳ ಸಂತೋಷ ಆಕಾಶ್ ಅವರೇ. ಇದುವರೆಗೂ ಈ ರೈತ ಉತ್ಪಾದಕ ಸಂಸ್ಥೆಗಳನ್ನ ಯಾವ ರೀತಿ ರಚನೆ ಮಾಡಬೇಕು, ಇದರಿಂದ ರೈತರಿಗೆ ಏನೇನು ಅನುಕೂಲಗಳಾಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ರೈತ ಉತ್ಪಾದಕ ಸಂಸ್ಥೆಗಳಿಂದಾಗುವ ಅನುಕೂಲಗಳು ಹಾಗೂ ಅವುಗಳ ರಚನೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ NR ಆಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಈಗ ಪ್ರಕಟಣೆಗಳು. ಜಿಲ್ಲೆಯಲ್ಲಿ ಪ್ರಸ್ತುತ ತೊಗರಿ ಬೆಳೆಯು ಹೂವಾಗುವ ಸಂದರ್ಭದಲ್ಲಿ ಇರುತ್ತದೆ. ಕಾರಣ, ಸದರಿ ಹುಳುವಿನ ಹತೋಟಿಗಾಗಿ ಪ್ರೊಫೆನೋಫಸ್ 2.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಹುಳುವಿನ ಬಾಧೆಯನ್ನು ಹತೋಟಿಗೆ ತರಬಹುದು ಎಂದು ಈ ಮೂಲಕ ರೈತ ಬಾಂಧವರಿಗೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ KPME ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಪೇಟೆ ಧಾರಣೆ. ನೆಲಗಡಲೆ ಕೊಟ್ಟೂರಿನ ಮೊದಲಿಗೆ ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ, ಶೇಂಗಾ, ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 4,546 ರೂಪಾಯಿಂದ 7,515 ರೂಪಾಯಿಗಳು. ಜೋಳ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,701 ರೂಪಾಯಿಂದ 2,256 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ 1,723 1,841 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 4,966 ರೂಪಾಯಿಂದ ಗರಿಷ್ಠ 8,950 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ನೆಲಗಡಲೆ, ಶೇಂಗಾ, ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 2,369 ರೂಪಾಯಿಂದ ಗರಿಷ್ಠ 7,719 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,425 ರೂಪಾಯಿಂದ ಗರಿಷ್ಠ 2,614 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 4,289 ರೂಪಾಯಿಂದ ಗರಿಷ್ಠ 6,079 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ. ನೆಲಗಡಲೆ, ಶೇಂಗಾ, ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 4,289 ರೂಪಾಯಿಂದ ಗರಿಷ್ಠ 7,693 ರೂಪಾಯಿಗಳು. ಮೆಕ್ಕೆಜೋಳ, ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 2,066 ರೂಪಾಯಿಂದ ಗರಿಷ್ಠ 2,550 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 5,182 ರೂಪಾಯಿಂದ ಗರಿಷ್ಠ 6,371 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,000 ರೂಪಾಯಿಂದ ಗರಿಷ್ಠ 6,000 ರೂಪಾಯಿಗಳು. ಬೂದುಕುಂಬಳಕಾಯಿ ಕನಿಷ್ಠ 800 ರೂಪಾಯಿಂದ ಗರಿಷ್ಠ 1,100 ರೂಪಾಯಿಗಳು. ಬಾಳೆಹಣ್ಣು, ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 5,000 ರೂಪಾಯಿಂದ ಗರಿಷ್ಠ 5,500 ರೂಪಾಯಿಗಳು. ಬಾಳೆಹಣ್ಣು, ಪಚ್ಚಬಾಳೆ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 3,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,200 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ 1,500 ರೂಪಾಯಿಂದ 2,000 ರೂಪಾಯಿಗಳು. ಬದನೆಕಾಯಿ ರೌಂಡ್ ಲಾಂಗ್ ಕ್ವಿಂಟಾಲ್ಗೆ 600 ರೂಪಾಯಿಂದ 800 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ 600 ರೂಪಾಯಿಂದ 800 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ 4,500 ರೂಪಾಯಿಂದ 5,500 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,500 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ 800 ರೂಪಾಯಿಂದ 1,200 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ 1,500 ರೂಪಾಯಿಂದ 2,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ 2,800 ರೂಪಾಯಿಂದ 3,200 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 2,800 ರೂಪಾಯಿಂದ 3,200 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ 2,200 ರೂಪಾಯಿಂದ 2,800 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ 1500 ರೂಪಾಯಿಂದ 2000 ರೂಪಾಯಿಗಳು, ನಿಂಬೆಹಣ್ಣು ಕ್ವಿಂಟಾಲ್ಗೆ 1800 ರೂಪಾಯಿಂದ 2300 ರೂಪಾಯಿಗಳು, ಮೂಸಂಬಿ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿಗಳು, ಈರುಳ್ಳಿ ಕ್ವಿಂಟಾಲ್ಗೆ 500 ರೂಪಾಯಿಂದ 1600 ರೂಪಾಯಿಗಳು, ಪಪ್ಪಾಯಿ ಕ್ವಿಂಟಾಲ್ಗೆ 1000 ರೂಪಾಯಿಂದ 1500 ರೂಪಾಯಿಗಳು, ಅನಾನಸ್ ಕ್ವಿಂಟಾಲ್ಗೆ 1000 ರೂಪಾಯಿಂದ 1800 ರೂಪಾಯಿಗಳು, ದಾಳಿಂಬೆ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿಗಳು, ಆಲೂಗಡ್ಡೆ ಕ್ವಿಂಟಾಲ್ಗೆ 1800 ರೂಪಾಯಿಂದ 2200 ರೂಪಾಯಿಗಳು, ಮೂಲಂಗಿ ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿಗಳು, ಹೀರೆಕಾಯಿ ಕ್ವಿಂಟಾಲ್ಗೆ 2500 ರೂಪಾಯಿಂದ 3000 ರೂಪಾಯಿ.